9449918 173 2 ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ಜಿಲ್ಲೆಯ ರೈತ ಬಾಂಧವರು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ, ಹಲವಾರು ಜನ ರೈತರು ವಿಮೆಯನ್ನು ಮಾಡಿಸಿದ್ದಾರೆ, ಮಾಡಿಸ್ತಾ ಇದ್ದಾರೆ, ಹಲವಾರು ಸಂದೇಹಗಳು ಹಲವಾರು ತೊಂದರೆಗಳು ರೈತರಲ್ಲಿ ಗಮನಿಸ್ತಾ ಇದ್ದಾರೆ, ರೈತರು ಈಗಾಗಲೇ ಅವರಲ್ಲಿ ಸಂದೇಹಗಳಿದ್ದಾವೆ. ರೈತರು ನಮ್ಮ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಕೇಳ್ಕೋಬಹುದು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲ ತಜ್ಞರಿಗೂ ಸ್ವಾಗತವನ್ನು ಕೋರ್ತಾ ಮೊದಲನೇ ಒಂದು ಪ್ರಶ್ನೆ ಜಂಟಿ ಕೃಷಿ ನಿರ್ದೇಶಕರಿಗೆ. ಮೇಡಮ್ ಅವರು ಹೇಳಿ, ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಹಂಗಾಮಿಗೆ ಎಷ್ಟು ಜನ ನೋಂದಾವಣಿ ಮಾಡಿಸಿದ್ದಾರೆ ಒಂದು ಬೆಳೆ ವಿಮೆಯನ್ನು, ಏನಾದರೂ ಮಾಹಿತಿ ಇದೆಯಾ ತಮ್ಮ ಹತ್ರ? ನಮ್ಮ 2022-23 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ 44,871 ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಆಲ್ರೆಡಿ. ಅದರಲ್ಲಿ 52,000 ಹೆಕ್ಟೇರ್ನಷ್ಟು ಪ್ರದೇಶ ಈ ನೋಂದಣಿಯಲ್ಲಿ ಬಂದಿದೆ. ಒಂದು ಕರೆ ಇದೆ. ಹಲೋ ಹಲೋ, ಕೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ರಾಯಚೂರು ಡಿಸ್ಟ್ರಿಕ್ಟ್ ಮಸ್ಕಿ ತಾಲೂಕು ಸಂತೆಕಿಲೂರು ಗ್ರಾಮ. ನಿಮ್ಮ ಹೆಸರು ಸರ್? ಅದೇ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿ ಬಗ್ಗೆ ಸರ್ ಕೇಳಿ, ಪ್ರಶ್ನೆ ಕೇಳಿ, ಏನ್ ಬೇಕು ನಿಮಗೆ ಕೇಳಿ, ಇದಾರೆ ಮಾಹಿತಿಯನ್ನು ಕೊಡ್ತಾರೆ. ಹೌದು ಸರ್. ಏನ್ ಸರ್, ಪ್ರತಿ ವರ್ಷ ನಾವು ಫಸಲ್ ಬಿಮಾ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದೀವಿ ಮೇಡಮ್, ಪ್ರೀಮಿಯಂ ಕಟ್ಟಿಗೆ ಸರ್. ಯಾವುದೇ ರೀತಿ ನಮಗ ಅನುಕೂಲ ಆಗಿಲ್ಲ ಅದರಲ್ಲಿ? ಆಗಿಲ್ಲ ಆಗಿಲ್ಲರಿ. ತಮ್ಮ ಹೆಸರು ಗೊತ್ತಾಗಲಿಲ್ಲ ನಮಗೆ ಸರ್. ನಾಗಭೂಷಣ್ ನಾಯಕ್ ಅಂತ. ನಾಗಭೂಷಣ್ ನಾಯಕ್ ಅವರು ಯಾವ ಹೋಬಳಿ ಬರ್ತದ್ರ ನಿಮ್ದು? ಮಸ್ಕಿ ಹುಬ್ಳಿ ಮಸ್ಕಿ ತಾಲೂಕು ಸರ್. ಮಸ್ಕಿ ಹುಬ್ಳಿ ಮಸ್ಕಿ ತಾಲೂಕು. ನಾಗಭೂಷಣ್ ಅವರು 8 ವರ್ಷದಿಂದ ಕಟ್ತಾ ಇದ್ದಾರಂತೆ, 1 ವರ್ಷ ಅವರಿಗೆ ವಿಮೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಬೆಳೆ ಕಟ್ಟಿದಿರಿ ನಾಗಭೂಷಣ್ ಅವರೇ? ಸರ್ ನಾವು ಹೋಸಲ ನಾವು ತೊಗರಿ, ಈಗಂತ ಕಂಟಿನ್ಯೂ 3 ವರ್ಷ ಆಯ್ತು ಸರ್ ತೊಗರಿನ ಕಟ್ತಾ ಇದ್ದೀವಿ. ತೊಗರಿ ಬಿತ್ತದ ನಾವು ತೊಗರಿ ಕಟ್ತೀವಿ ಸರ್. ಕಂಟಿನ್ಯೂಸ್ 3 ವರ್ಷ ತೊಗರಿನ ಕಟ್ಟಿರಿ ಈಗ? ಹೌದು ಸರ್. ಆಮೇಲೆ ಅವ್ರಿಗಿಂತ ಮುಂಚೆ 2 ಪಿಕ್ ಮಾಡ್ತಿದ್ವಿ, ಸೂರ್ಯಕಾಂತಿ, ಆಮೇಲೆ ಒಳ್ಳೆ ಜೋಳ, ಹುರುಳಿ, ಎರಡು ಬೆಳೆ ಮಾಡ್ತಿದ್ವಿ ಸರ್. ಎರಡು ಬೆಳೆನ ಕಟ್ತಿದ್ವಿ ಸರ್. ಆನ್ಲೈನ್ ಅಲ್ಲಿ ಮಾತ್ರ ಸಂರಕ್ಷಣೆಯಲ್ಲಿ ಚೆಕ್ ಮಾಡಿದ್ರೆ ಸ್ಥಿತಿ ಅಷ್ಟೇ ತೋರಿಸ್ತದೆ ಸರ್. ಅಮೌಂಟ್, ಪ್ರೀಮಿಯಂ ಅಮೌಂಟ್, ನಾವು ಕಟ್ಟಿದ ಅಮೌಂಟ್ ನಾವು ಎಷ್ಟು ಕಟ್ಟಿವಿ ಅಂತೇಳಿ. ಅದೇನು ಅಮೌಂಟ್ ನಮ್ಗೆ ಸಂದೇಹ ಆತಿರಲಿಲ್ಲ ಸರ್. 3 ವರ್ಷದಿಂದ ತೊಗರಿಯನ್ನು ಹಾಕಿದಾರಂತೆ, ಇನ್ನೂವರೆಗೆ ಅವ್ರಿಗೆ ಬಂದಿಲ್ಲ. ಇಷ್ಟು ವರ್ಷ ಕಟ್ತಾ ಇದ್ದೀವಿ, ಈ ವರ್ಷನೂ ಕಟ್ಟಿದ್ದಾರೆ ಅವರು, ಬಂದಿಲ್ಲ ಅಂದ್ರೆ ಬಿಟ್ಟಿಲ್ಲ ಆದರೂ ಕಟ್ಟಿದ್ದಾರೆ. ಜಂಟಿ ಕೃಷಿ ನಿರ್ದೇಶಕರು ಏನು ಹೇಳ್ತೀರಿ ಇದಕ್ಕೆ? ನಾಗಭೂಷಣ್ ನಾಯಕ್ ಅವರೇ, ನೀವು ತೊಗರಿ ಬೆಳೆಗೆ 3 ವರ್ಷ ಕಟ್ಟಿದ್ದೀರಲ್ಲ, ಬಟ್ ಏನಾಗುತ್ತೆ ಅಂದರೆ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು 4 ಎಕ್ಸ್ಪೆರಿಮೆಂಟ್ಗಳನ್ನ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಇಂದ ಮಾಡ್ತಾರೆ. ಅವಾಗ ಅದನ್ನ ಆ ವರ್ಷದ ಈಲ್ಡ್ ಇಳುವರಿ ಏನ್ ಬಂದಿದೆ ಅದನ್ನ ಕಳೆದ 7 ವರ್ಷದ ಈಲ್ಡ್ಗೆ, ಅದರಲ್ಲೂ 5 ವರ್ಷದ ಸರಾಸರಿ ಈಲ್ಡ್ಗೆ ಕಂಪೇರ್ ಮಾಡಿದಾಗ ನಿಮ್ಮ ಈಲ್ಡ್ ಏನಾದ್ರೂ ಆ ವರ್ಷ ಜಾಸ್ತಿ ಬಂದಿದ್ರೆ ನಿಮಗಂತೂ ಇನ್ಶೂರೆನ್ಸ್ ಬರಲ್ಲ, ಅದರಿಂದ ಕಡಿಮೆ ಬಂದಿದ್ರೆ ಮಾತ್ರ ಇನ್ಶೂರೆನ್ಸ್ ಬರುತ್ತೆ. ಬಟ್ ಮಸ್ಕಿ ಕಳೆದ ವರ್ಷ 2021-22 ಮಸ್ಕಿ ತಾಲೂಕಿಗೆನೆ 1799 ಜನಕ್ಕೆ ಇನ್ಶೂರೆನ್ಸ್ ಬಂದಿದೆ. ನಮ್ಮಲ್ಲಿ ಹೈಯೆಸ್ಟ್ ರಾಯಚೂರಲ್ಲಿ ಲಾಸ್ಟ್ ಇಯರೇ ಬಂದಿರೋದು, 34 ಕೋಟಿ ಬಂದಿದೆ ನಮ್ಮ ಜಿಲ್ಲೆಗೆ. ಸೊ ನೀವು ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ರಿ ನಿಮ್ಮ ಜಿ ಪಿದು ಇದು ಏನಿದೆ ಇಳುವರಿ, ಅದು ಥ್ರೆಶ್ಹೋಲ್ಡ್ ಇಳುವರಿಗಿಂತ ಏನಾದರೂ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ನಮ್ಮ ರೈತ ಸಂಪರ್ಕ ಕೇಂದ್ರನ ಕಾಂಟ್ಯಾಕ್ಟ್ ಮಾಡ್ರಿ ನಮ್ಮ ಕೃಷಿ ಅಧಿಕಾರಿನ. ರೈತ ಸಂಪರ್ಕ ಕೇಂದ್ರ ಏನ್ ಹೇಳ್ತಾರೆ ಮೇಡಮ್, ನೋಟಿಸ್ ಬೋರ್ಡ್ ಹಚ್ಚಿರ್ತಾರ, ಲೆಚ್ಚಿ ನೋಡ್ರಿ ಪರಿಹಾರ ಬಂದರ್ದ ಅಂತ ಹೇಳ್ತಾರ ಇಲ್ಲಾಂದ್ರೆ? ಅದೇ ನೀವು ಅಲ್ಲ ಅದು ಏನಾಗುತ್ತೆ ಅಂದ್ರೆ, ಈಗ ತಾಲೂಕು ಮಟ್ಟದಲ್ಲೂ ನಮ್ಮ ಇನ್ಶೂರೆನ್ಸ್ ಕಂಪನಿ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಅವರನ್ನೂ ಸಹ ನೀವು ಕೇಳ್ಬಹುದು. ನಿಮ್ಮಲ್ಲಿ ಮಸ್ಕಿ ತಾಲೂಕಿಗೆ ಮೊಹಮ್ಮದ್ ಇಬ್ರಾಹಿಂ ಅಂತ ಇದ್ದಾರೆ, ಅವ್ರ ನಂಬರು ಸಹ ಬೇಕಾದ್ರೆ ನಿಮಗೆ ಕೊಡ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ರಿ. ಯಾಕೆ ಅಂದ್ರೆ ನಿಮ್ಮ ಏನ್ ಜಿ ಪಿ ಬರುತ್ತಲ್ಲ ಗ್ರಾಮ ಪಂಚಾಯತ್, ಅಲ್ಲಿ ಇಳುವರಿ ಏನಾದ್ರೂ ಜಾಸ್ತಿ ಬರ್ತಾ ಇದೆಯಾ ಪ್ರತಿ ವರ್ಷ ಏನು ಅಂತ ಚೆಕ್ ಮಾಡ್ಕೊಂಡು ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಅದು. ಮೇಡಮ್ ವೆರಿಫಿಕೇಶನ್ ಯಾರು ಮಾಡ್ತಾರೆ ಮೇಡಮ್ ಜಿ ಪಿ ಒಳಗಡೆ? ಏನ್ ಹೇಳಿ? ಜಿಪಿ ಗ್ರಾಮ ಪಂಚಾಯತ್ ಒಳಗಡೆ ಬೆಳೆ ಕ್ರಾಪ್ ಕಟಿಂಗ್ ಮಾಡಕ್ ಬರ್ತಾರ ಅವ್ರು. ಹೌದು, ಇದು ನಾಲ್ಕು ಇಲಾಖೆಗಳು ಮಾಡ್ತಾರೆ. ಒಂದು ನಮ್ಮಲ್ಲಿ ಪಂಚಾಯತ್ ರಾಜ್ ಇಲಾಖೆಯಿಂದ ಪಿಡಿಒಗಳು ಮಾಡ್ತಾರೆ, ಮತ್ತೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ನಮ್ಮ ವಿಎ ಮತ್ತೆ ಆರ್ ಐಗಳು ಮಾಡ್ತಾರೆ, ಮತ್ತೆ ನಮ್ಮ ಇಲಾಖೆ ಕೃಷಿ ಸಹಾಯಕ ಕೃಷಿ ಅಧಿಕಾರಿಗಳು ಮಾಡ್ತಾರೆ, ಅದಲ್ದಿರ ನಮ್ಮ ಹಾರ್ಟಿಕಲ್ಚರ್ ಅವರು ಅಂದ್ರೆ ತೋಟಗಾರಿಕೆ ಇಲ್ಲ, ನಾಲ್ಕು ಇಲಾಖೆಯಿಂದ ಎಕ್ಸ್ಪೆರಿಮೆಂಟ್ ನ ಅವರವರಿಗೆ ಅಂತಾನೆ ಅಸೈನ್ ಮಾಡಿರ್ತಾರೆ. ಅವರೇ ಈ ಮಾಡದ ನಾಲ್ಕು ಎಕ್ಸ್ಪೆರಿಮೆಂಟ್ಗಳನ್ನ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಬೆಳೆಯಲ್ಲಿ ಅವ್ರನ್ನ ಅಸೈನ್ ಮಾಡಿರ್ತಾರೆ, ಅದ್ರ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗಿರ್ತಾರೆ. ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾರು ಮಾಡಿದ್ದಾರೆ ಏನು ಎಲ್ಲ ಸ್ಟ್ಯಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ, ಅವ್ರನ್ನ ಹೋಗಿ ಕೇಳಿದ್ರು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಿಮ್ಮ ಸಂರಕ್ಷಣಾ ಪೋರ್ಟಲ್, ಇಲ್ಲಾಂದ್ರೆ ನಮ್ಮ ಮಸ್ಕಿ ತಾಲೂಕ್ನಲ್ಲೇ ನಮ್ಮ ಇನ್ಶೂರೆನ್ಸ್ ಕಂಪನಿ ಅವರು ಸಹ ಇದ್ದಾರೆ, ಅವ್ರನ್ನಾದ್ರೂ ಕೇಳಿ ನೀವು. ಮೊಹಮ್ಮದ್ ಇಬ್ರಾಹಿಂ ಅಂತ ಇದಾರೆ ನೋಡ್ರಿ, ಅವ್ರ ನಂಬರು ಸಹ ನಾನು ಹೇಳ್ತೀನಿ ಬರ್ಕೊಳ್ಳಿ. 888-0-44-44-44-11-11-88 ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಏನೋ ವೆರಿಫಿಕೇಶನ್ ಮಾಡಿರ್ತಾರಲ್ಲ ಮೇಡಮ್ ಇಳುವರಿ ಬಗ್ಗೆ, ಕ್ರಾಪ್ ಕಟಿಂಗ್ ಜಿಪೋಡ ನೀವು ಯಾರ ನಾಲ್ಕು ಇಲಾಖೆ ಅವರ? ಹೌದು ಹೌದು, ಆ ವರದಿನ ಕೊಡಲ್ಲ ರೈತರಿಗೆ ಅವರು ಒಂದ್ಸಲ ಪಂಚಾಯತ್ ಕೇಳಿದ್ರೆ? ಇಲ್ಲ ಇಲ್ಲ, ಅದು ಆನ್ಲೈನ್ ಅಲ್ಲಿ ವರದಿನ ಅವರು ಇದನ್ ಮಾಡ್ತಾರೆ, ಅದನ್ನ ಯಾರಿಗೂ ಏನು ಕೊಡೋದಿಲ್ಲ. ಬಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ ಈ ವರ್ಷ ಬೇಕಾದ್ರೆ ಪಬ್ಲಿಸಿಟಿ ಅದನ್ನ ಕೊಡ್ಸಕ್ಕೆ ಮೊನ್ನೆನೂ ಅದು ಡಿಸ್ಕಷನ್ ಆಗಿದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ತಗೋತಾರೆ ಅದನ್ನ ಬೇಕಾದ್ರೆ ಹಚ್ಚೋಣ, ಇಂತ ಇದ್ರಲ್ಲಿ ಆಗತ್ತೆ ಅಂತ ಅವ್ರು ಕೊಡ್ತಾರೆ ನಿಮಗೆ. ರೈತರ ಪರಿಸ್ಥಿತಿ ಹೆಂಗಾಗೈತ್ರಿ ಮೇಡಮ್? ಒಂಥರ ಮಟಕ ಹಿಡ್ದಂಗ ಆಗತೈತಿ. ನಾವು ಸಜ್ಜಿ ಜೋಳ ತೊಗರಿ ಎಲ್ಲ ಹಾಕಿರ್ತಾರ, ಆದ್ರೆ ಯಾವ್ದು ಅಲರ್ಟ್ ಮಾಡ್ತಾರ ಅಂತ ಯಾರಿಗೆ ಗೊತ್ತಲ್ಲ, ಸುಮ್ನೆ ಯೋಜನೆ ಇದಾಗತ್ತಲ್ಲ ಮೇಡಮ್. ಇಲ್ಲ, ಯಾಕೆ ಅಂದ್ರೆ ಮೊದ್ಲೇ ಯಾಕೆ ಹೇಳೋದಿಲ್ಲ ಅಂದ್ರೆ ಅದು ಮತ್ ಹಿಂಗೆ ಹಾಕ್ರಿ ಹಂಗೆ ಹಾಕ್ರಿ ಅನ್ನೋದು ಬರುತ್ತೆ, ಅದು ತಪ್ಪಾಗುತ್ತೆ, ಬಯಾಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ಹೇಳಲ್ಲ, ಅದು ಅಧಿಕಾರಿಗಳಿಗೆ ಮಾತ್ರನೇ ಅಸೈನ್ ಮಾಡಿರ್ತಾರೆ, ಅವರೇ ಬಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಬಟ್ ಇಂಥ ಗ್ರಾಮ ಪಂಚಾಯತಿಲಿ ಇಷ್ಟ ಎಕ್ಸ್ಪೆರಿಮೆಂಟ್ ಅಂತ ಅಂತೂ ಸರ್ವೆ ನಂಬರು ಸಹ ಇರುತ್ತೆ, ಅದು ಮಾಡುವಾಗ್ಲೇನೆ ನಿಮ್ಗೆ ಅನೌನ್ಸ್ ಮಾಡ್ಬೇಕು, ಅದಕ್ಕೂ ಮುಂಚೆ ಅನೌನ್ಸ್ ಮಾಡಕ್ ಬರಲ್ಲ. ಮಾಡ್ಲಿಕ್ಕೆ ಬರಲ್ಲ, ಈಗ ಎಲ್ಲವೂ ವಿಡಿಯೋ ಆಗುತ್ತೆ, ಆನ್ಲೈನ್ ಅಲ್ಲಿ ರೆಕಾರ್ಡ್ ಆಗುತ್ತೆ, ಪ್ರತಿಯೊಂದನು ಎಲ್ಲೋ ಒಂದ್ ಕಡೆ ಮಾಡಿ ಆ ರೀತಿ ಮಾಡ್ಲಿಕ್ಕೆ ಬರಲ್ಲ. ಹೌದೌದು, ನಾವು ಬಂದ್ ನಾವು ಕ್ಲಿಯರ್ ಇದೀವಿ, ನಾವು ಕ್ರಾಪ್ ಸರ್ವೆ ಮಾಡಾರ ನಾವು ಮೇಡಮ್. ಓ, ನೀವು ಕ್ರಾಪ್ ಸರ್ವೆ ಮಾಡ್ತೀರಿ? ಸರ್ವೆ ಮಾಡ್ತೀರಿ ನೀವು? ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡೋರು ಬೇರೆ. ಕ್ರಾಪ್ ಸರ್ವೆ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನ ನೀವು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತೀರಿ, ಬಟ್ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಬೇರೆ ಆಗುತ್ತೆ. ಒಳ್ಳೇದು, ನಾಗಭೂಷಣ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ ಇದೆ, ನಮ್ದು ರೈತರು ಕರೆ ಮಾಡ್ತಾ ಇದ್ದಾರೆ. ಹಲೋ, ಇಲ್ಲ. ಈಗ ಮುಖ್ಯವಾಗಿ ನಿಮ್ಮ ಇಲಾಖೆಯ ಜವಾಬ್ದಾರಿ ಏನು ಬೆಳೆ ಒಂದು ವಿಮೆ ಯೋಜನೆಯಲ್ಲಿ, ಕೃಷಿ ಇಲಾಖೆಯ ಜವಾಬ್ದಾರಿ ಏನು? ಆಕ್ಚುಲಿ ಕೃಷಿ ಇಲಾಖೆ ಜವಾಬ್ದಾರಿ ಏನಂದ್ರೆ ಪ್ರಚಾರ ಮಾಡೋದೇನೆ, ರೈತರಿಗೆ ಮಾಹಿತಿ ಕೊಡೋದು. ಅಂದ್ರೆ ಈಗ ಕೃಷಿ ಅಂದ್ರೆ ಬೆಳೆ ಅಂದ್ರೆ ರೈತ ಅಂದ್ರೆ ಕೃಷಿ ಇಲಾಖೆ ಅನ್ನೋದು ಹೌದು, ಎಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ನಮ್ಮ ಇಲಾಖೆಯಿಂದ ಏನ್ ಮಾಡ್ತೀವಿ ಅಂದ್ರೆ ಪ್ರಚಾರ ಕೊಡ್ತೀವಿ, ಅಂದ್ರೆ ಇಂತಿಂತ ಬೆಳೆಗೆ ಈ ಡೇಟ್ ವರ್ಗೂನು ನೀವು, ಮತ್ತೆ ಪ್ರೀಮಿಯಂ ಅಮೌಂಟ್ ಏನಿದೆ ಎಲ್ಲಾ ರೀತಿಯಾದ ಪಬ್ಲಿಸಿಟಿ ಕೊಡೋದು ನಮ್ಮ ಕೃಷಿ ಇಲಾಖೆಯಿಂದಾನೇ ಕೊಡ್ತಾರೆ. ಬಟ್ ಪ್ರೀಮಿಯಂ ಹೋಗೋದು ಎಲ್ಲ ಮಾಡೋದು ಈ ಕ್ಯಾಲ್ಕುಲೇಷನ್ ಮಾಡೋದು ಮತ್ತೊಂದೆಲ್ಲಾನು ಯಾವ ಕಂಪನಿ ನಮ್ಮ ಜಿಲ್ಲೆಗೆ ಇದಾಗಿರುತ್ತೋ ಅಂತ ಅದನ್ನ ಅವ್ರು ಮಾಡ್ತಾರೆ. ಒಂದು ಕರೆ ಇದೆ. ಹಲೋ, ಹಲೋ, ಸ್ವಲ್ಪ ಜೋರ್ ಮಾತಾಡಿ, ಕೇಳಿಸ್ತಾ ಇಲ್ಲ. ಹಲೋ, ಕೇಳಿಸ್ತಾ ಇಲ್ಲ. ಹಾ, ಕೇಳಿ, ಹೇಳಿ ತಮ್ಮ ಹೆಸರು. ಎಲ್ಲಿಂದ ರೀ? ಹಾ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ರಾಯಚೂರು. ಕೇಳಿ, ಪ್ರಶ್ನೆ ಕೇಳಿ. ಹಾನಿ ಆದ್ಮೇಲೆ ಅಲ್ರಿ, ಈಗ ಬೆಳೆ ವಿಮೆಯನ್ನ ಈಗ ಮಾಡಿಸ್ಬೇಕು ನೀವು, ಬಿತ್ತನೆ ಆದ್ಮೇಲೆ. ಭತ್ತ ಬಿತ್ತನೆ ಆದ್ಮೇಲೆ ಅಥವಾ ನಾಟಿ ಮಾಡಿದ್ಮೇಲೆ ಒಂದು 30 ದಿನದ ಒಳಗಾಗಿ ನೀವು ಮಾಡಿಸ್ಬೇಕು. ಕೊನೆ ದಿನಾಂಕ ಇದೆ, 31 ತಾರೀಕು ಕೊನೆ ದಿನಾಂಕ ಇದೆ, ಅಷ್ಟೊಳಗಾಗಿ ಬೆಳೆ ವಿಮೆಯನ್ನ ಮಾಡಿಸ್ಬೇಕು. ಭತ್ತಕ್ಕೆ 16 ಮುಂದಿನ ತಿಂಗಳು ಆಗಸ್ಟ್ 16 ಇದೆ, ಉಳಿದಂತ ಬೆಳೆಗಳಿಗೆ 31 ಜುಲೈ ವರೆಗೂ ಕೊನೆ ದಿನಾಂಕ ಇದೆ, ಅಷ್ಟರೊಳಗಾಗಿ ಮಾಡಿಸ್ಬೇಕು. ಭತ್ತಕ್ಕಾದ್ರೆ ಮುಂದಿನ ತಿಂಗಳು 16 ಎಂಟನೇ ತಿಂಗಳು 16 ತಾರೀಕಿನ ಒಳಗಾಗಿ ಮಾಡಿಸ್ಬೇಕು ಭತ್ತಕ್ಕೆ. ಉಳಿದಂಥ ಬೆಳೆಗಳಿಗಾದರೆ ಇದೇ 31 ಒಳಗಾಗಿ ಮಾಡಿಸ್ಬೇಕು, ನಾಳೆ ಆದಿತ್ಯವಾರ ಕೊನೆ ದಿನಾಂಕ. ಹಾಂ, ಒಳ್ಳೆಯದು. ಈಗ ಮುಖ್ಯವಾಗಿ ನಮ್ಮ ಏನು ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿಯ ವ್ಯವಸ್ಥಾಪಕರು ಅನಿಲ್ ಜಾಧವ್ ಅವರು, ನಿಮ್ಮ ಕಂಪ್ನಿ ಏನು ಕೆಲಸ ಮಾಡ್ತಾ ಇದೆಯಾ ರೈತರ ಒಂದು ಇನ್ಶೂರೆನ್ಸ್ ಸಲುವಾಗಿ, ನಿಮ್ಮ ಜವಾಬ್ದಾರಿಗಳು ಏನು ಸ್ವಲ್ಪ ಹೇಳಿ ಸರ್. ನಾವು ರೈತರಿಗೆ ನಾವು ಅವೇರ್ನೆಸ್ನು ಕೊಡ್ತಾ ಇದ್ದೇವೆ ಸರ್, ಡಿಸ್ಟಿ ಎಲ್ಲ ವಿಲೇಜ್ ಲೆವೆಲ್ದಲ್ಲಿ, ಮತ್ತು ನಮ್ಮ ಎಲ್ಲ ವಿಲೇಜಲ್ಲಿ ಮತ್ತು ರೈತರು ನಮ್ಮ ಎಂಪ್ಲಾಯಿನೂ ಇದ್ದಾರೆ ಸರ್. ಮ್ಯಾನ್ ಪವರ್ನು ಇದೆ ಸರ್ ಎಲ್ಲ ಕಡೆ, ಅವರು ಮಾರ್ಕೆಟಿಂಗ್ ಆಯಿತು, ರೈತರಿಗೆ ಅವೇರ್ನೆಸ್, ಫಾರ್ಮರ್ ವರ್ಕ್ಶಾಪ್. ಒಂದು ಕರೆ ಇದೆ ನಂತರ ಮುಂದುವರ್ಸೋಣ. ಹಲೋ, ಕೇಳಿ, ಪ್ರಶ್ನೆಯನ್ನು ಕೇಳಿ. ಎಲ್ಲಿಂದ ಮಾತಾಡ್ತಾ ಇದ್ರಿ ತಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೇಳ್ರಿ. ವಿಜಯ್ ಕುಮಾರ್ ಅವ್ರು ಎಲ್ಲಿಂದ ರೀ? ನಮ್ದು ಇಲ್ಲಿ ಪಾಮನ್ಗಳೂರು ಹೋಬಳಿ ಆನಂದ್ಗಲ್ಲಿಂದ ಸರ್. ಆನಂದ್ಗಲ್ಲಿ ವಿಜಯ್ ಕುಮಾರ್ ಅವರು. ಕೇಳಿ ವಿಜಯ್ ಕುಮಾರ್ ಅವ್ರ ಪ್ರಶ್ನೆ. ಸರ್, ಇದು ಫಸಲ್ ಭೀಮಾ ಯೋಜನೆ ಬಗ್ಗೆ ಕಾರ್ಯಕ್ರಮ ಐತೆ ಅಂತ ಹೇಳಿದ್ರೆ. ಹೌದು ಇದೆ. ತಾವು ಮಾಡಿಸಿದಿರಿ ವಿಮೆಯನ್ನ ಬೆಳೆಗೆ? ಸರ್, ಹೋದ ಸಲ ತೊಗರಿಗೆ ಫಸಲ್ ಭೀಮಾ ಯೋಜನೆ ತುಂಬಿದ್ವಿ ಸರ್. ಹ್ಮ್, ಅದು ತುಂಬಿದ ಮೇಲೆ ಲಾಸ್ ಆಯ್ತಲ್ಲ ಸರ್. ಅದು ತೊಗರಿ ಎಷ್ಟು ಬಂತು ನಿಮ್ದು ಇಳುವರಿ ರೀ? ಸರ್, ಅದು ಬಹಳ ಕಡಿಮೆ ಬಂತು ಸರ್. ಕಡಿಮೆ ಅಂದ್ರೆ ಎಷ್ಟು ಬಂತು? ಒಂದ್ ಎಕರೆಗೆ ಎಷ್ಟು ಚೀಲ ಬಂತು? 10 ಎಕರೆಗೆ 10 ಕ್ವಿಂಟಲ್ ಬಂದ ಸರ್. ಎಕರೆಗೆ 1 ಕ್ವಿಂಟಲ್ ಬಂತು. ಎಲ್ಲ ಮಳೆ ಬಂದು ಕಟಾವು ಬಂದಾಗ ಎಲ್ಲ ಮಳೆ ಬಂದು ಇನ್ನೇನ್ ಕಟಾವು ಮಾಡ್ಬೇಕು ಅನ್ನೋ ಟೈಮ್ನಲ್ಲಿ ಬುಡ್ಡಿ ಎಲ್ಲ ನೆಲಕ್ಕೆ ಕುದ್ರಿಬಿಟ್ಟು ಸರ್. ನೆಂದ ಅದಕ್ಕೆಲ್ಲ ಫಸಲ್ ಭೀಮಾ ಯೋಜನೆ ಅಡ್ವಾನ್ಸ್ ತುಂಬಿದ್ದೀವಿ ಸರ್ ನಾವು. ತುಂಬಿದ ನಂತರ ಅವ್ರೇನಂದ್ರೆ 48 ಮಳೆ ಬಂದು 48 ಗಂಟೆ ಒಳಗೆ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳಿ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ವಿ ಸರ್, ಒಂದು ನಂಬರ್. ಆ ನಂಬರ್ಗೆ ಫೋನ್ ಮಾಡಿದ್ರು, ಅವರು ಹಿಂದೆ ಮಾತಾಡಿದ್ರು ಸರ್. ಆಮೇಲೆ ಕನ್ನಡ ಅಂತ ಹೇಳಿದ್ರು, ಕನ್ನಡ ಇದು ಮಾಡಿದ್ರು ಸರ್. ಕನ್ನಡದಲ್ಲಿ ಒಬ್ರು ಮಾತಾಡಿದ್ರು ಸರ್. ಅದು ಹಿಂಗಿಂಗ ಯಾವಾಗ ತುಂಬಿದ್ರಿ, ಏನು ಎಷ್ಟೆಕರ ಏನು ಇದ್ರು ಎಲ್ಲ ಅದ್ರ ಬಗ್ಗೆ ಸರಿಯ ನಂಬರ್ ಎಲ್ಲ ಮಾಹಿತಿ ಕೇಳಿದ್ರು ಸರ್, ಯಾರ ಹೆಸರಲ್ಲಿ ಐತಿ ಏನಂತ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿ ಸರ್. ಅವ್ರೊಂದು ಕಂಪ್ಲೇಂಟ್ ನಂಬರ್ ಅಂತ ಹೇಳಿ ಕೊಟ್ಟಾರ ಸರ್. ಯಾವ್ದು ಇವಾಗ ಮೊನ್ನೆ ಫಸಲ್ ಭೀಮಾ ಯೋಜನೆ ಹೋದ ವರ್ಷದ್ದು ವಿಮೆ ಮತ್ತ ಬಂದೈತೆ ಅಂತ ಸುದ್ದಿ ಕೇಳಿದ್ರು ಸರ್. ಹೌದು, ಕೇಳಿ ಇಲ್ಲಿ ನಮ್ಮ ಮಸ್ಕಿಯಲ್ಲಿ ಒಬ್ರು ಸಿದ್ನಗೌಡ ಅಂತೇಳಿ ಒಬ್ರು ಆಫೀಸರ್ ಇದಾರೆ ಸರ್. ಇದು ಫಸಲ್ ಭೀಮಾ ಯೋಜನೆ ಬಗ್ಗೆ ಸರ್. ಅವ್ರು ಅದ್ರ ಬ್ರೋಕರ್ ಅಂತಾರೆ ಸರ್. ಅದು ಅವ್ರೇನು ಗೊತ್ತಿಲ್ಲ, ಅದಕ್ಕೆ ಇದಕ್ಕೆಲ್ಲ ಸಂಬಂಧಪಟ್ಟರು ಸರ್ ಅವರು. ಅದ್ರ ನಂಬರು ಇಲ್ಲಿ ಶ್ರೀಶೈಲಪ್ಪ ಪಾಮ್ಗ್ಲೂರಲ್ಲಿ ಕೃಷಿ ಇಲಾಖೆಗೆ ಕೆಲಸ ಮಾಡ್ತಾರೆ ಸರ್. ಶ್ರೀಶೈಲಪ್ಪ ಅವ್ರು ಅವ್ರ ನಂಬರ್ ಕೊಟ್ಟರೆ ಹೆಚ್ಚಿನ ಮಾಹಿತಿಗೆ ಅವ್ರನ್ನ ಕೇಳ್ರಂತ. ಅವ್ರನ್ನ ಕೇಳಿದ್ರೆ ಏನಂದ್ರು ಸರ್, ನೀವು ಫಸಲ್ ಭೀಮಾ ಯೋಜನೆ ತುಂಬಿದ್ದು ರಿಸಿಪ್ಟು ಮತ್ತು ಕಂಪ್ಲೇಂಟ್ ನಂಬರ್ ಹಾಕ್ರಂತ ಹೇಳಿದ್ರು ಸರ್. ಇಲ್ಲಿ ಊರಿಗೆ ಬಂದಾಗ ಕೂಡ ಅವ್ರಿಗೆ ಒಂದ್ಸಲ ಜರಕ್ ಕೊಟ್ಟಿವಿ ಸರ್, ಅದು ಕಂಪ್ಲೇಂಟ್ ನಂಬರು ಮತ್ತೆ ಅದು ಇದು ಸರ್ ರಿಸಿಪ್ಟ್ ಸರ್, ರಿಸಿಪ್ಟ್ ನಮ್ದು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿವಿ ಸರ್. ಈಗ ಕೇಳಿದ್ರೆ ಏನಂತಾರೆ ಸರ್, ಫಸಲ್ ಭೀಮಾ ಯೋಜನೆ ತೊಗರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ನಿಮಗ ಅದು ಬಂದಿರೋದು ಸೂರ್ಯಪಾನಕ ಉಳ್ಳಾಗಡ್ಡಿಗೆ ಬಂದತ, ನಿಮ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಒಬ್ಬಳಿಗೆ ಸೂರ್ಯಪಾನ ಉಳ್ಳಾಗಡ್ಡಿಗೆ ಬಂದದ ಅಂತ ಹೇಳ್ತಾ ಇದಾರೆ, ತೊಗರಿಗೆ ಬಂದಿಲ್ಲ ಅಂತ ಸರ್. ಅದು ಕುಲಕರ್ಣಿ ಮತ್ತೆ ಆರಾಯಿ ಮತ್ತೆ ಇವರು ಶ್ರೀಶೈಲಪ್ಪ ಅವರು ಮಳೆ ಲಾಸ್ ಆದದ್ದು ಬಂದು ಹೊಲ್ದಾಗ ಬಂದು ನಮಗ್ ಪರಿಹಾರ ಕೊಟ್ಟಾರ ಸರ್, ಅದೆಲ್ಲ ಲಾಸ್ ಆಗಿತ್ತು ಅವ್ರು ಬರ್ದಾರ ಸರ್. ಇವ್ರು ಲಾಭ ಲಾಸ್ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಈಗ ಸರ್ಕಾರ ಪರಿಹಾರ ಕೊಡೋದು ಬೇರೆ, ಇನ್ಶೂರೆನ್ಸ್ ಕಂಪನಿಯಿಂದ ಅದು ಬಾರದು, ಎರಡು ರೀತಿ ಬರ್ತವೆ ಸರ್ಕಾರದಿಂದ. ಒಂದು ಬೆಳೆ ಪರಿಹಾರ ಅಂತ ಬರುತ್ತೆ, ಬೆಳೆ ಪರಿಹಾರ ಅಂದ್ರೆ ಮಳೆಗೆ ಲಾಸ್ ಆದಾಗ ಬೆಳೆ ಪರಿಹಾರ ಅಂತ ಒಂದು ಕೊಡ್ತಾರೆ, ಸರ್ಕಾರ ಕೊಡುತ್ತೆ, ಸ್ಟೇಟ್ ಗೌರ್ಮೆಂಟ್. ಇನ್ಶೂರೆನ್ಸ್ ಮಾಡಿಸಿದ್ದು ಆ ಇನ್ಶೂರೆನ್ಸ್ ಬೆಳೆ ವಿಮೆ ಡಿಕ್ಲೇರ್ ಆಗಿತ್ತು ಅಂದ್ರೆ ಆ ಬೆಳೆಗೆ ಆಗಿತ್ತಪ್ಪ ಅಂದ್ರೆ ಆ ವರ್ಷ ಕಂಪನಿಯವ್ರು ಕೊಡ್ತಾರೆ ಅದನ್ನ ರೈತರಿಗೆ. ಅದೇ ಸರ್, ಕಂಪ್ನಿಯವ್ರು ಕೊಡ್ಬೇಕಲ್ಲ ಸರ್. ಇವರು ಅದು ಕ್ಲೈಮ್ ಆಗಿಲ್ಲ, ತೊಗರಿ ಕ್ಲೈಮ್ ಆಗಿಲ್ಲ, ತೊಗರಿ ಲಾಸ್ ಆಗಿಲ್ಲ ಅಂತ ಬಂದೈತೆ ಅಂತ ಹೇಳ್ತಾರೆ. ಈಗ ಜಂಟಿ ಕೃಷಿ ನಿರ್ದೇಶಕರು ಮಾತಾಡ್ತಾರೆ ವಿಜಯ್ ಕುಮಾರ್ ಅವ್ರಿಗೆ, ಏನ್ ಹೇಳ್ತೀರಿ ಮೇಡಮ್ ಇದಕ್ಕೆ? ವಿಜಯ್ ಕುಮಾರ್ ಅವರೇ, ಈಗ ಸರ್ ಹೇಳ್ದಂಗೆ ಕ್ರಾಪ್ ಲಾಸ್ ಬೇರೆ, ಇನ್ಶೂರೆನ್ಸ್ ಕ್ಲೈಮ್ಸ್ ಬೇರೆ ಆಗುತ್ತೆ. ಕ್ರಾಪ್ ಲಾಸ್ ಅಲ್ಲಿ ಏನಾಗುತ್ತೆ, ಅದು ಎನ್ ಡಿ ಆರ್ ಎಫ್ ಫಾರ್ಮ್ ನಾರ್ಮ್ಸ್ ಪ್ರಕಾರ ನಾವು ಕ್ರಾಪ್ ಲಾಸ್ ಪರಿಹಾರ ಕೊಡ್ತೀವಿ. ಬಟ್ ಇದರಲ್ಲಿ ಇನ್ಶೂರೆನ್ಸ್ ಏನಾಗುತ್ತೆ, ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಸಿ ಸಿ ಎಕ್ಸ್ಪೆರಿಮೆಂಟ್ ಆಗುತ್ತೆ ಅದರಲ್ಲಿ ಇಳುವರಿ. ನಾ ಮೊದಲೇ ಹೇಳಿದ್ದೀನಿ, ಇನ್ನೊಬ್ರು ಯಾರೋ ನಾಯಕ್ ಮಸ್ಕಿಯಿಂದ ಫೋನ್ ಮಾಡಿದ್ರಲ್ಲ ಅವರಿಗೆ, ಎಲ್ಲಿ ಇಳುವರಿ ನಮ್ಮ 7 ವರ್ಷದ ಇಳುವರಿಗಿನ್ನ ಜಾಸ್ತಿ ಬಂತು ಅಂದ್ರೆ ಅಲ್ಲಿ ನಿಮಗೆ ಕ್ಲೈಮ್ಸ್ ಬರಲ್ಲ. ಅದಕ್ಕಿನ್ನ ಕಡಿಮೆ ಬಂತು ಅಂದ್ರೆ ಕ್ಲೈಮ್ಸ್ ಬರುತ್ತೆ. ಆಮೇಲೆ ನೀವು ಅಂದ್ರೆ 48 ಗಂಟೆಗಳ ಮೊದಲು 48 ಗಂಟೆಗಳಲ್ಲೇ ನೀವು ಅದನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕಾಗಿತ್ತು, ಈಗ 72 ಗಂಟೆಗಳಂತ ಮಾಡಿದ್ದಾರೆ. ಮತ್ತೆ ಆ ರೀತಿ ಏನಾದ್ರೂ ಆಗಿದ್ರೆ ಕಂಪನಿಯವರೇನೆ ಇಂಡಿವಿಜುವಲ್ ಇದನ್ನ ಮೂರು ದಿನದ ಒಳಗೆ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ನಮ್ಮ ಇಲಾಖೆ ಅಧಿಕಾರಿ ಕಂಪನಿಯವರು ರೆಪ್ರೆಸೆಂಟೇಟಿವ್ ಎಲ್ಲಾರು ಬಂದು ನಿಮ್ಮ ಫೀಲ್ಡ್ಗೆ ವಿಸಿಟ್ ಕೊಟ್ಟು ಅದನ್ನ ಅವರು ರೆಕಾರ್ಡ್ ಮಾಡ್ಕೋತಾರೆ. ನಿಮ್ಗೆ ಅವ್ರೇನು ಎಲ್ಲ ಕಳಿಸಿದಾರಲ್ಲ ಅದೇ ರೀತಿನೇ. ಮತ್ತೆ ನಿಮ್ದೇನಾದ್ರೂ ಆ ರೀತಿ ಇದ್ರೆ ನಾನು ಒಂದ್ಸತಿ ಚೆಕ್ ಮಾಡ್ತೀನಿ, ನೀವು ನನಗೆ ಡೀಟೇಲ್ಸ್ನ ಹಾಕಿ. ವಿಜಯಕುಮಾರ್ ಅವರು ನಿಮ್ ನಂಬರ್ ಇದೆ, ನಾನು ಕೊಡ್ತೀನಿ ಅವ್ರ ಮೇಡಮ್ ಅವರಿಗೆ. ಅವ್ರು ಏನಂದ್ರೆ ಮೇಡಮ್, ಇಲ್ಲಿ ನಮ್ಗೆ ಸ್ಯಾಟಲೈಟ್ ಬರ್ತದ, ಅವ್ರಂದಾಗ ಹೋಗಿನ ನಾವು ಚೆಕ್ ಮಾಡ್ತೇವೆ ಅಂತ ಹೇಳ್ತಾನ್ರಿ ಮೇಡಮ್ ಸಿದ್ದನಗೌಡ ಅಂತೇಳಿ. ನಮಗ್ ಲಾಸ್ ಆಗುದಿಲ್ಲ ಮೇಡಮ್, ನಮ್ ಇಂಡಿವಿಜುವಲ್ ಅಲ್ರಿ ಮೇಡಮ್ ಇದು ಫಸಲ್ ಬಿಮಾ ಯೋಜನೆ. ಹೌದು, ಇಂಡಿವಿಜುವಲ್ ಇಂಡಿವಿಜುವಲ್ ಅಂದ್ರೆ ಇಲ್ಲ ಒಂದ್ ನಿಮಿಷ ನಿಮಿಷ, ಇಂಡಿವಿಜುವಲ್ ಅಂದ್ರೆ ಅರ್ಥ ಏನಂದ್ರೆ ಕಟ್ಟದು ನೀವು ಇಂಡಿವಿಜುವಲ್, ಬಟ್ ಕ್ಲೈಮ್ಸ್ ಬರೋದ್ ಹೆಂಗೆ ಬರುತ್ತೆ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದ ಸಿಸಿ ಎಕ್ಸ್ಪೆರಿಮೆಂಟ್ ಇಳುವರಿ ಮೇಲೆನೆ ಬರದ. ಆ ರೀತಿ ಅಂದ್ರೆ ಆ ಗ್ರಾಮ ಪಂಚಾಯತಿಲಿ ಎಷ್ಟು ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ, ಆ ಇಳುವರಿ ಏನ್ ಬಂತು ಅದು ಜಾಸ್ತಿನೋ ಕಡಿಮೆನೋ ನೋಡಿ ಪಾಸಿಟಿವ್ ನೆಗೆಟಿವ್ ಅದ್ರ ಮೇಲೆ ನಿಮಗೆ ಕ್ಲೈಮ್ಸ್ ಬರದ. ಮೇಡಮ್ ನಾವು ಕಂಪ್ಲೇಂಟ್ ಮಾಡಿದ ಮೇಲೆ ಇವರು ಬಂದು ಇಲ್ಲ ಅದು ಏನಾಗಿದೆ ಒಂದ್ಸತಿ ನಾನು ಚೆಕ್ ಮಾಡ್ತೀನಿ. ಬೇಕಂದ್ರೆ ನಿಮ್ ಯಾವ ವರ್ಷದ ಅದು ನೀವು ಕಂಪ್ಲೇಂಟ್ ಲಾಸ್ಟ್ ಇಯರ್ ಮಾಡಿದ್ರೆ ನಾನು ಒಂದ್ಸತಿ ಚೆಕ್ ಮಾಡಿ ಯಾಕೆ ಅದ್ರ ರಿಜೆಕ್ಟ್ ಆಗಿದೆ ಇಲ್ಲ ನಿಮ್ಗೆ ಆ ರೀತಿ ಆನ್ಸರ್ ಮಾಡಿದ್ರೆ ಬೇಕಾದ್ರೆ ನಾನು ಹೇಳ್ತೀನಿ. ಇವನ್ ಕಂಪನಿಯವರು ಇಲ್ಲಿದ್ದಾರೆ ಅನಿಲ್ ಅವರು, ಬೇಕಂದ್ರೆ ಅವರನ್ನ ಅವ್ರು ಮಾತಾಡ್ತಾರೆ ನೋಡಿ. ವಿಜಯಕುಮಾರ್ ಅವರೇ, ನೀವು ಏನ್ ಇನ್ಶೂರೆನ್ಸ್ ಕಟ್ಟಿದಿರಲ್ಲ ಅದು ಸ್ಲೀಪ್ ನಮ್ ತಾಲೂಕ್ ಅಲ್ಲಿ ಮಸ್ಕಿಯಲ್ಲಿ ಮೊಹಮ್ಮದ್ ಇಬ್ರಾಹಿಂ ಅಂತಿದ್ದಾರೆ ಪಾಮಣಕಲ್ಲೂರು, ನಿಮ್ದು ಪಾಮಣಕಲ್ಲೂರು ಯಾವ್ದು ಬರುತ್ತೆ ರೈಸ್ ಮಾನ್ವಿ ಮಸ್ಕಿ ಮಸ್ಕಿ ಮಸ್ಕಿ ಅಲ್ಲಿ ಮೊಹಮ್ಮದ್ ಇಬ್ರಾಹಿಂ ಅಂತ ಇರ್ತಾರೆ ಸರ್, ಅವ್ರ ನಂಬರ್ ರೈತ ಸಂಪರ್ಕ ಕೇಂದ್ರದಲ್ಲಿ ಆಲ್ರೆಡಿ ಇದೆ. ನೀವು ಅವ್ರ ನಂಬರ್ ತಗೊಂಡು ಏನ್ ಡೀಟೇಲ್ಸ್ ಇದೆ ಅವ್ರಿಗೆ ಸಬ್ಮಿಟ್ ಮಾಡಿ, ನಾವು ಅದನ್ನು ಕ್ರಾಸ್ ಚೆಕ್ ಮಾಡಿ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೇವೆ ಅಂತ. ಓಕೆ ಸರ್. ಓಕೆ ಸರ್. ಮೊಹಮ್ಮದ್ ಇಬ್ರಾಹಿಂ ಅಂತ ಇರ್ತಾರೆ ನೋಡ್ರಿ, ಅವ್ರ ನಂಬರ್ ಹೇಳಿದ್ರೆ ಮೇಡಮ್ ಅವ್ರು 888-044-1188 ಅಂತ ಹೇಳಿ ಸರ್, ಅವ್ರ ನಂಬರ್ ಬೇಕಾದ್ರೆ ಬರ್ಕೋರಿ ನೀವು. ಮೊಹಮ್ಮದ್ ಇಬ್ರಾಹಿಂ ಇಬ್ರಾಹಿಂ ತಾಲೂಕಾ ಸಂಯೋಜಕರು ಮಸ್ಕಿ. ಅವ್ರ ನಂಬರ್ ನಿಮಗೆ ನಾನು ಮೆಸೇಜ್ ಮಾಡ್ತೀನಿ ತಗೋರಿ. ವಿಜಯಕುಮಾರ್ ಅವ್ರು ನಿಮ್ ನಂಬರ್ ಇದೆ ನಮ್ಮ ಗ್ರೂಪ್ ಅಲ್ಲಿ ಕಳಿಸ್ತೀನಂತ. ಒಳ್ಳೇದು, ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ, ಕೇಳಿ, ಪ್ರಶ್ನೆ ಕೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ಹಲೋ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇಲ್ವಾ ನಿಮ್ಗೆ? ನಿಮ್ ಹೆಸರು? ನಮ್ಮ ಹೆಸರು ಎಚ್ ಡಿ ನಾಗ ಸರ್. ನಾಯಕ್ ಅವರೇ, ದಿನ್ನಿಯಿಂದ ಕೇಳಿ, ಪ್ರಶ್ನೆ ಕೇಳಿ ಸರ್. ನಮ್ಗೆ 2014 ಸರ್ 25,572 ರೂಪಾಯಿ ಬ್ಯಾಂಕ್ ಅಲ್ಲಿ ಮುರ್ಕೊಂಡ್ರೆ ಸರ್, ಅದು ಇಂಟ್ರೆಸ್ಟ್ ಬಂದಿಲ್ಲ ಸರ್, ಆ ವರ್ಷ ಲಾಸ್ ಆಗಿದೆ ಸರ್. 2016 ಸರ್. 2016 ಹೌದು ಸರ್. ಏನು ಇನ್ಸೂರೆನ್ಸ್ ಮಾಡಿಸಿದ್ರೆ ಅಂತ? ಹೌದು ಸರ್. ಯಾವ ಬೆಳೆಗ್ರಿ? ಹತ್ತಿ ಬೆಳೆ ಸರ್. ಹತ್ತಿ ಬೆಳೆ ಬಂತ 2016 ಕ್ಲೇಮ್ ಡಿಕ್ಲೇರ್ ಆಗಿತ್ತ ಅದಕ್ಕೆ ಇನ್ಸೂರೆನ್ಸ್? ಆದ್ರೂ ಕೊಟ್ಟಿಲ್ಲ ಸರ್ ಅವರು. ಮತ್ತೆ ನೀವು ಎನ್ಕ್ವೈರಿ ಮಾಡಿದ್ರೆ ಏನ್ ಹೇಳಿದ್ರು? ಎಲ್ಲ ಇಲಾಖೆಯವರು ಅಥವಾ ಕಂಪನಿಯವರು ಕೇಳಿದ್ರ ನಿಮ್ಮ ಭಾಗದಲ್ಲಿ ರಾಯಚೂರು ತಾಲೂಕು? ಇಲ್ಲಿ ಕೇಳಿದೆ ಸರ್, ಬ್ಯಾಂಕ್ ಕಟ್ಟಿದ್ವಿ, ಬ್ಯಾಂಕ್ ಸರ್ ವಿಚಾರ ಮಾಡಿದ್ವಿ. ಹ್ಮ್. ಅವ್ರು ಏನಂದ್ರೆ ಬ್ಯಾಂಕ್ ನಲ್ಲಿ ಅದು ಪ್ರೀಮಿಯಂ ಕಟ್ಟಕಲ್ ಗಿಂತ ಮುಂದೆ ಕಟ್ಟ ಸರ್. ಹ್ಮ್. ಆ ಪ್ರೀಮಿಯಂ ಇರೋದೆ ಒಂದ್ಸಲ ಕಟ್ಟಿದ್ದು ಒಂದ್ಸಲ ಸರ್ ಅವರು ಬ್ಯಾಂಕ್ ಅವರು. ಬ್ರಾಂಚ್ ಅವರು ಮಿಸ್ಟೇಕ್ ಮಾಡಿದಂತೀರೇನು ಬ್ಯಾಂಕಿನವರು? ಹೌದು ಸರ್. ಬ್ಯಾಂಕ್ನವರು ದಾರ ಮಾತಾಡ್ತಾರೆ ಅಧಿಕಾರಿಗಳು, ಬಾಬು ಬಳಗಣ ಅವರ ಜೊತೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ನೀವು ಲೋನಿ ಫಾರ್ಮರ್ ಆಗಿ ಕಟ್ಟಿದ್ರ ಅಥವಾ ನಾನ್ ಲೋನಿ ಫಾರ್ಮರ್ ಆಗಿ ಕಟ್ಟಿದ್ರೆ? ಹಂಗ ಅವ್ರೇನು 15 ಡೇಸ್ ಒಳಗಡೆ ವಿಮಾ ಕಂಪನಿಯ ಸಂರಕ್ಷಣೆ ಪೋರ್ಟಲ್ನಲ್ಲಿ ಅಮೌಂಟ್ ಕಟ್ಟಬೇಕಲ್ಲ ಇನ್ಸೂರೆನ್ಸ್ ಕಂಪನಿಗೆ, ಅದ್ರ ಮೇಲೆ ಕಟ್ಟಿದ್ರೆ ರಿಜೆಕ್ಟ್ ಆಗಿರ್ತೈತೆ ಅದು, ಅದಕ್ಕೆ ಬ್ಯಾಂಕ್ನವರೇ ಹೊಣೆಗಾರ ಇರ್ತಾರೆ. ನೀವು ಒಂದ್ಸಲ ನಮ್ಮ ರೀಜನಲ್ ಅಥವಾ ಲೀಡ್ ಬ್ಯಾಂಕಿಗೆ ಬಂದರೆ ನೀವು ಕಟ್ಟಿದ್ದು ಎಲ್ಲ ರಿಸೀಟ್ ತಂದರೆ ಎನ್ಕ್ವೈರಿ ಮಾಡ್ಬೋದು. ಎಲ್ಲಿ ಎಲ್ಲಿ ಬರ್ಬೇಕು ನಿಮ್ದು ಇಲಾಖೆ ಅಂದ್ರೆ? ಖುಷಿ ಇಲಾಖೆ ಬರ್ಬೇಕು ಸರ್. ಅಲ್ಲ, ರಾಯಚೂರು ಲೀಡ್ ಬ್ಯಾಂಕಿಗೆ. ಲೀಡ್ ಬ್ಯಾಂಕ್ ನವೋದಯ ಮೆಡಿಕಲ್ ಕಾಲೇಜ್ ಇದೆಯಲ್ರಿ ಲೀಡ್ ಬ್ಯಾಂಕ್ ನವೋದಯ ಮೆಡಿಕಲ್ ಕಾಲೇಜ್ ಆವರಣದಲ್ಲಿದೆ, ಬಂದ್ ಭೇಟಿ ಆಗಿದೆ. ಆದ್ರೂ ಈಗ ಜಗ್ಗಿ ನಮ್ ಲಾಸ್ ಆಗಿದೆ, ಬ್ಯಾಂಕ್ ಲೋನ್ ಕಟ್ಟಿಲ್ಲ, ಹಂಗೆ ಪೆಂಡಿಂಗ್ ಆಗಿದೆ ಸರ್. ಮಧ್ಯದ ಬ್ಯಾಂಕ್ ಲೋನ್ ಕಟ್ಟಿದ್ದೀವಿ ಸರ್, ಹಂಗಾಗಿ ಪೆಂಡಿಂಗ್ ಆಗಿಬಿಡ ಸರ್. ಬಹಳ ಅಮೌಂಟ್ ಇತ್ತು, ಅದು 10 ಲಕ್ಷ ಬರ್ಬೇಕು ಸರ್ ಇನ್ಸೂರೆನ್ಸ್. ಬಂದ್ ಭೇಟಿ ಆಗಿ ಬನ್ರಿ, ವಿಚಾರ ಮಾಡಮ್. ಸರಿ ಸರ್, ಓಕೆ ಸರ್, ಒಳ್ಳೇದು, ಥ್ಯಾಂಕ್ ಯು. ಮುಂದಿನ ಕರೆ. ಹಲೋ, ಹಲೋ, ಹಲೋ. ಅರೆ ಕೇಳಿಸ್ತಾ ಇಲ್ಲ, ಏನೋ ತೊಂದರೆ ಇದೆ. ಹಲೋ, ಹಾಂ ಕೇಳಿ, ಪ್ರಶ್ನೆ ಕೇಳಿ ಸರ್. ಹಾಂ ಕೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ರಾಯಚೂರಿನಿಂದ ಸರ್. ರಾಯಚೂರಿಂದ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜ್ಕುಮಾರ್ ಅಂತ. ರಾಜ್ಕುಮಾರ್ ಅವರೇ, ಏನು ಬೆಳೆ ಹಾಕಿದಿರಿ ಈಗ? ಹಾಂ ಬೆಳೆ ಹತ್ತಿ ಹಾಕಿದೀವಿ ಸರ್, ಹತ್ತಿ ಜೋಳ ಮೆಣಸಿನ್ಕಾಯಿ. ಹೇಗೆ ಹತ್ತಿ, ಚೆನ್ನಾಗಿದೆಯಾ ಸರ್? ಈ ಸಲ ಈ ಮಳೆ ಸಣ್ಣ ಬೆಳೆ ಇದೆ ಸರ್, ಮಳೆ ಜಾಸ್ತಿ ಆಗಿದೆ. ಮಳೆ ಜಾಸ್ತಿ ಆಯ್ತಾ? ರಾಯಚೂರು ಯಾವ ಹೋಬಳಿ ಬರ್ತದೆ ನಿಮ್ದು ಸರ್? ಕಲ್ಮಲ ಹೋಬಳಿ ಸರ್. ಕಲ್ಮಲ ಹೋಬಳಿ. ಕೇಳಿ, ಬೆಳೆ ವಿಮೆ ಸಂಬಂಧಪಟ್ಟಂತ ಏನಾದ್ರು ಸಂದೇಹಗಳು ರಾಜ್ಕುಮಾರ್? ಹಾಂ ಸರ್, ಬೆಳೆ ವಿಮೆ ಈ ಸಲ ಕಟ್ಟಿದೀವಿ ಸರ್, ಹೋದ್ಸಲ ಮತ್ತೆ 2 ಇಯರ್ಸ್ ಕಂಟಿನ್ಯೂ 4 ಇಯರ್ಸ್ ಕಟ್ಟಕ್ಕೆ. ಹ್ಮ್, ಅದಾದ್ರೆ ಬರ್ತಾ ಇಲ್ಲ ಸರ್. 2 ಸಲನೂ ಬಂದಿಲ್ಲ ಸರ್, ಒಂದು 3 ಇಯರ್ಸ್ ಬ್ಯಾಕ್ ಒಂದ್ಸಲ ಒಂದು ಬಂದಿತ್ತು ಸರ್, ಆಮೇಲೆ ಕ್ಲೈಮ್ ಆಗಿಲ್ಲ ಸರ್. ಯಾವ ಹತ್ತಿ ಬೆಳೆಗಿನ ಕಟ್ಕೊಂತ ಬಂದಿರಿ ಇಷ್ಟು ವರ್ಷ? ಹತ್ತಿಗೂ ಕಟ್ಟಿದೀವಿ ಸರ್, ಜೋಳಕ್ಕೂ ಕಟ್ಟಿದೀವಿ, ಮೆಣಸಿನ್ಕಾಯಿಗೂ ಕಟ್ಟಿದೀವಿ. ಎಲ್ಲ ಬೆಳೆ ಇದೆ ಸರ್ ನಮ್ಮಲ್ಲಿ. ನಿಮ್ಮ ಊರಲ್ಲಿ ಮತ್ತೆ ನಿಮ್ಮ ಬೆಳೆ ನಿಮ್ ಜೊತೆ ಬೆಳೆದವ್ರಿಗೆ ಬಂದಿದಾವ ಹತ್ತಿ ಮೆಣಸಿನ್ಕಾಯಿ ಜೋಳ ಬೆಳೆದವ್ರಿಗೆ ಬಂತ? ಬಂದಿಲ್ಲ ಸರ್, ನಮ್ ಜೊತೆ ಇನ್ನೂ ಜಾಸ್ತಿ ಜನ ಕಟ್ಟಿದೀವಿ ಸರ್, ನಾವು ಕಟ್ಟಿದೀವಿ ಅವ್ರನ್ನೂ ಕಟ್ಟಿದೀವಿ ಸರ್. ಯಾರಿಗೆ ಬಂದಿಲ್ಲ ಕಟ್ಟಿದ? ಎಲ್ಲ ಕಟ್ಟಬೇಕಂತಾನೆ ಎಲ್ಲ ರೈತರನ್ನು ಕಟ್ಟಿದೀವಿ ಸರ್, ನಾವು ಕಟ್ಟಿದೀವಿ, ರೈತರನ್ನು ಕಟ್ಟಿದೀವಿ ಸರ್. ಕಟ್ಟಿದವ್ರಿಗೆ ಎಲ್ಲರಿಗೆ ಬಂತ ಅಥವಾ ನಿಮ್ಗಷ್ಟೇ ಬಂದಿಲ್ಲ? ಇಲ್ಲ ಸರ್, ಯಾರಿಗೂ ಬಂದಿಲ್ಲ ಸರ್. ಯಾರಿಗೂ ಬಂದಿಲ್ಲ? ಈಗ ಅಧಿಕಾರಿಗಳು ಇದ್ದಾರೆ, ಇನ್ಶೂರೆನ್ಸ್ ಕಂಪನಿಯವ್ರು ಮಾತಾಡ್ತಾರೆ ಕಲ್ಮಲ ಹೋಬಳಿಯಲ್ಲಿ, ಅವ್ರಿಗೆ ಯಾರಿಗೂ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಹತ್ತಿ ಬೆಳೆಗೆ ಲಾಸ್ಟ್ ಇಯರ್ ಕಲ್ಮಲ ಹೋಬಳಿಯಲ್ಲಿ ಎಲ್ಲ ರೈತರಿಗೆ ಕ್ಲೇಮ್ ಆಗಿದೆ ಸರ್. ಎಲ್ಲ ರೈತರಿಗೆ ಆಗಿದೆ? ಆಗಿದೆ ಸರ್. ಇವ್ರು ಕಟ್ಟಿದಾರಂದ್ರೆ ಅವ್ರ ರಸೀದಿ ನಮಗೆ ಕೊಡ್ಬೇಕು, ಅವರು ನಾವು ಚೆಕ್ ಮಾಡಿ ಅವರಿಗೆ ಹೇಳ್ತೇವೆ ಸರ್. ಅಲ್ಲ, ಹೋದ ವರ್ಷದ ಹತ್ತಿ ಬಂದಿದೆ ಅಂತಲ್ಲ, ಮತ್ತೆ ಕಲ್ಮಲ ಹೋಬಳಿಯಲ್ಲಿ ಎಲ್ಲರಿಗೂ ಬಂದಿದೆ ಅಂತ ಸರ್? ಅದಾದ್ಮೇಲೆ ಮತ್ತೆ ಹೋದ ವರ್ಷದ ಆ ಕಡೆ 2 ಇಯರ್ಸ್ ಬ್ಯಾಕ್ ಕಟ್ಟಿದೀವಿ ಸರ್, ಅದು ರಸೀದಿ ಇದೆ ಸರ್ ನಮ್ಮ ಹತ್ರ. ತೊಗೊಂಬಂದು ರಸೀದಿ ತೊಗೊಂಬಂದು ಬರ್ರಿ, ಇಲ್ಲೇ ರಾಯಚೂರಿನಲ್ಲಿ ಇರ್ತಾರೆ ಅನಿಲ್ ಜಾಧವ್ ಅಂತ ಹೇಳಿ, ಭೇಟಿಯಾಗಿ ಸರ್. ಅದು ಲಾಸ್ಟ್ 2 ಇಯರ್ಸ್ ಕಟ್ಟಿದೀವಿ, ಹಂಗೆ ಬ್ಯಾಲೆನ್ಸ್ ಏನಂದ್ರೆ ಮೇಲ್ಗಡೆಯಿಂದಾನೆ ಪೆಂಡಿಂಗ್ ಇದೆಯಪ್ಪ, ಇನ್ನ ಬಂದಿಲ್ಲ ಅಂತ ಹೇಳಿದ್ರಿ ಸರ್. ಲಾಸ್ಟ್ 2 ಇಯರ್ಸ್ ಲಿಂದ ನಿಮ್ಮ ಹತ್ರ ಇದ್ದಿದ್ದು ಎಲ್ಲ ತೊಗೊಂಡ್ಬನ್ನಿ, ನಾವು ಚೆಕ್ ಮಾಡಿ ನಿಮ್ಗೆ ಹೇಳ್ತೇವೆ, ಬನ್ನಿ ನಾಳೆ ಆಫೀಸ್ ಕಡೆ ಬನ್ನಿ. ಓಕೆ, ಒಳ್ಳೇದು, ಈಗ ಬಾಬು ಬಳಗಾಣವ್ರವರು ಮುಖ್ಯವಾಗಿ ನೋಡ್ರಿ, ಈಗ ಒಬ್ಬರು ರೈತರು ಹೇಳಿದರು ಲೋನಿ ಫಾರ್ಮರ್ಸ್ ವಿಶೇಷವಾಗಿ, ಅದು ಸರಿಯಾದ ದಿನಾಂಕದೊಳಗಾಗಿ ಜಮಾ ಆಗಲಿಲ್ಲ ಅಂತ ಅಂದರೆ ಅವ್ರು ಕಟ್ಟಿದ್ದು ದುಡ್ಡು ಇದಾಗತ್ತೆ, ಮತ್ತು ಅವರಿಗೆ ವಿಮೆ ಬರೋದಿಲ್ಲ. ಇಲ್ಲಿ ಯಾಕೆ ಈ ಥರ ತಾರತಮ್ಯ ಆಗುತ್ತೆ ಬ್ಯಾಂಕಲ್ಲಿ, ಯಾಕೆ ಸರಿಯಾದ ಟೈಮಲ್ಲಿ ಮಾಡೋದಿಲ್ವಾ, ಹೇಗೆ ಬ್ಯಾಂಕಿನ ಜವಾಬ್ದಾರಿಗಳೇನು ಬೆಳೆ ವಿಮೆಯಲ್ಲಿ? ಬ್ಯಾಂಕಿನ ಜವಾಬ್ದಾರಿ ಏನಂದರೆ, ಲೋನಿ ಫಾರ್ಮರ್ಸ್ಗೆ ನಾವು ಕ್ರಾಪ್ ಲೋನ್ ಕೊಡುವಾಗ ಕ್ರಾಪ್ ಇನ್ಶೂರೆನ್ಸ್ ಅಮೌಂಟ್ ಕೂಡ ನಾವು ಹೆಚ್ಚುವರಿ ಸಾಲ ಕೊಟ್ಟಿರ್ತೀವಿ. ಆ ಕ್ರಾಪ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ವಿತಿನ್ 15 ಡೇಸ್ ಅಂದರೆ 15 ದಿನದೊಳಗಾಗಿ ಸಂರಕ್ಷಣಾ ಪೋರ್ಟಲ್ ಮುಖಾಂತರ ಇನ್ಶೂರೆನ್ಸ್ ಕಂಪ್ನಿಗೆ ಹಣ ಮುಟ್ಟಿಸುವಂಥದ್ದು ಬ್ಯಾಂಕಿನ ಜವಾಬ್ದಾರಿ. ಅಕಸ್ಮಾತ್ ಆ ಡೇಟ್ನೊಳಗೆ ಮುಟ್ಟಿಲ್ಲ, ಇನ್ಶೂರೆನ್ಸ್ ಕಂಪ್ನಿಯವರು ಅದು ಫಾರ್ಮ್ ರಿಜೆಕ್ಟ್ ಮಾಡಿದರೆ ಅದಕ್ಕೆಲ್ಲ ಬ್ಯಾಂಕ್ನವರೇ ಜವಾಬ್ದಾರರು. ಅವಾಗ ಬ್ಯಾಂಕ್ನವ್ರ ಜವಾಬ್ದಾರ ಆದರೆ ರೈತರು ಏನು ಮಾಡ್ಬೇಕು? ರೈತರು ಏನಂದ್ರೆ ಅಕಸ್ಮಾತ್ ಅವ್ರು ಕಂಪ್ಲೇಂಟ್ ಮಾಡಿದ್ರು, ಆಮೇಲೆ ಕನ್ಸ್ಯೂಮರ್ ಫೋರಮ್ಗಾದ್ರೆ ಡಿಕ್ಲೇರ್ ಮಾಡಿದ್ರೆ ಬ್ಯಾಂಕ್ನ ಕೊಡಬೇಕು, ರೈತರು ಕೊಡಲೇಬೇಕು ಕಟ್ಟಿದಂತ ದುಡ್ಡನ್ನು ವಾಪಸ್ಸು. ವಾಪಸ್ಸಲ್ಲ, ಪ್ರೀಮಿಯಂ ಇದು ಕ್ಲೇಮ್ ಅಮೌಂಟ್ ಕೊಡಬೇಕು. ಕೊಡಬೇಕು. ಈ ತರ ಜಿಲ್ಲೆಯಲ್ಲಿ ಬಹಳಷ್ಟು ಬಂದಿದ್ದಾವೆ ಕೇಸ್, ಹೇಗೆ ನಿಮಗೆ ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ? ಇನ್ನವರು ಬಂದಿಲ್ಲ. ಬಂದಿಲ್ಲ. ಈಗ ಅಂಥವ್ರಿಗೆ ಏನಾದರೂ ಪರಿಹಾರ ನಿಮ್ಮ ಲೀಡ್ ಬ್ಯಾಂಕಿಗೆ ಬಂದು ಅಂತ ರೈತರು ಬಂದು ರೆಸಿಪ್ಟ್ಗಳನ್ನು ಕೊಟ್ಟು ಮಾಡಲಿಕ್ಕೆ ಸಾಧ್ಯತೆ ಇದೆ, ಏನಾದರೂ ಆಗುವ ಸಾಧ್ಯತೆಗಳಿದ್ರೆ? ಅಂದ್ರೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮತ್ತು ಇನ್ಸೂರೆನ್ಸ್ ಕಂಪ್ನಿಗೆ ಅವ್ರನ್ನ ಇನ್ ಕೋಆರ್ಡಿನೇಷನ್ ವಿತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ ಏನಾಗಿತ್ತು ಆ್ಯಕ್ಚುಲಿ, ಅದೇನು ತಪ್ಪಾಗಿದ್ರೆ ಸರಿಪಡಿಸೋ ಜವಾಬ್ದಾರಿ ನಮ್ದು. ಈಗ ರೈತರು ನೋಡಿ, ಹಳ್ಳಿಯಲ್ಲಿ ಕೆಲವೊಂದು ಕಡೆ ಬ್ಯಾಂಕ್ಗಳು ಇರೋದಿಲ್ಲ, ಯಾವುದೋ ಖಾಸಗಿ ಬ್ಯಾಂಕ್ಗಳು ಇರ್ತವೆ, ಕೋಆಪರೇಟಿವ್ ಬ್ಯಾಂಕ್ಗಳು ಬರ್ತವೆ, ನ್ಯಾಷನಲೈಸ್ ಬ್ಯಾಂಕು, ಗ್ರಾಮೀಣ ಬ್ಯಾಂಕ್ಗಳು, ಬೇರೆ ಬೇರೆ ಬ್ಯಾಂಕ್ಗಳು ಬರ್ತವೆ. ಇಲ್ಲಿ ರೈತರು ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತಾರೆ, ಕೆಲವೊಂದು ಬೆಳೆ ಸಾಲಗಳು ಇರ್ತವೆ, ಬೇರೆ ಬೇರೆ ಸಾಲ ಇರ್ತವೆ. ಅಂದರೆ ಬೆಳೆ ವಿಮೆ ಅಂತಂದರೆ ಬೆಳೆ ಸಾಲ ತೊಗೊಂಡು ರೈತರಿಗೆ ಅಪ್ಲೈ ಆಗುತ್ತೆ. ಈ ನೋಂದಾವಣೆಯನ್ನು ಬೆಳೆ ವಿಮೆಯನ್ನು ಎಲ್ಲ ಬ್ಯಾಂಕ್ಗಳಲ್ಲಿ ಮಾಡಿಸ್ಬೋದು ಹೇಗೆ, ಅಥವಾ ನ್ಯಾಷನಲೈಸ್ ಬ್ಯಾಂಕಲ್ಲಿ ಅಷ್ಟೇ ಮಾಡಿಸ್ಲಿಕ್ಕೆ ಅವಕಾಶ ಇದಾವೆ, ಹೇಗೆ ಅಂತ? ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಆಮೇಲೆ ಪ್ರೈವೇಟ್ ಬ್ಯಾಂಕ್ಸ್ ಅಂತಲ್ಲ, ಮೇಜರ್ ICICI, ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕು, ಇವೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಮಾಡಿಸ್ಬೋದು. ಈಗ ಅನಿಲ್ ಜಾಧವ್ ಅವರೇ, ಮುಖ್ಯವಾಗಿ ಲಾಸ್ಟ್ ಇಯರ್ ಯಾವ್ಯಾವ ಬೆಳೆಗಳಿಗೆ ರಾಯಚೂರು ಜಿಲ್ಲೆಗೆ ಕ್ಲೇಮ್ ಇದಾಗಿದೆ ಅಂತೀರಿ, ಯಾವ್ಯಾವ ಬೆಳೆಗಳಿಗೆ ಮುಖ್ಯವಾಗಿ ರಾಯಚೂರು ಜಿಲ್ಲೆಗೆ ಕ್ಲೇಮ್ ಡಿಕ್ಲೇರ್ ಆಯಿತು ಸರ್? ಲಾಸ್ಟ್ ಇಯರ್ ಭತ್ತಗೂ ಆಗಿದೆ ಸರ್ ಮೇಜರ್, ಹತ್ತಿ ಆಗಿದೆ, ತೊಗರಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ಬೆಳೆಗೆ ಕ್ಲೇಮ್ ಆಗಿದೆ ಸರ್. ಎಲ್ಲ ಬೆಳೆಗೆ, ಎಲ್ಲ ಬೆಳೆಗೆ. ಹೇಗೆ, ಎಷ್ಟು ಪ್ರತಿಶತ ಇದಾಗಿದೆ ಅಂತೀರಿ ಸರ್? ಪ್ರೀಮಿಯಂ ಪ್ರತಿಶತ ಅಥವಾ ಈಗೇನೋ ಒಂದು ಅಮೌಂಟ್ ಇರುತ್ತೆ ಇಷ್ಟ ಅಂತೇಳಿ, ಮ್ಯಾಕ್ಸಿಮಮ್ ಅಮೌಂಟ್, ಅದಕ್ಕೆ ಎಷ್ಟು ಪ್ರತಿಶತ ಇದಾಗಿದಾವೆ, ಅಂದಾಜು ಏನಾದರೂ ಐಡಿಯಾ ಇದೆ? ಭತ್ತ ಬೆಳೆಗೆ ಸರ್ ಒಂದು ಜಿ ಪಿ ಅಲ್ಲಿ, ಜಿ ಪಿ ಎಸ್ ಹೇಳಂಗಿಲ್ಲ, ಅಲ್ಲಿ 40,000 ಎಕರೆಗೆ ಕ್ಲೇಮ್ ಆಗಿರೋದು ಸರ್. 40,000, 40,000 ಹೆಕ್ಟರಿಗೆ, ಒಂದು ಹೆಕ್ಟರಿಗೆ 40,000. ಮತ್ತು ಇತರ ಬೆಳೆಗಳಿಗೆ ಏನಾದರೂ ಬೇರೆ, ತೊಗರಿ, ಹತ್ತಿ, ಅಥವಾ ನೀವು ಹೇಳಿದ್ದು ಹತ್ತಿ ಬೆಳೆ, ತೊಗರಿ ಬೆಳೆ, ಮೆಣಸಿನಕಾಯಿ, ಆ ಥರ ಮೆಣಸಿನಕಾಯಿ ಬೆಳೆ, ಮೆಣಸಿನಕಾಯಿ ಪಿ ಎಮ್ ಹಾರ್ಟಿಕಲ್ಚರಿಗೆ ಬರುತ್ತೆ, ಆರ್ ಡಬ್ಲ್ಯೂ ಬಿ ಸಿ ಐಸ್ ಅಲ್ಲಿ. ಈಗ ಮೇಡಮ್ ಅವರು, ವಿಶೇಷವಾಗಿ ಈ ಸಲ ಏನು ಅನಿಸುತ್ತೆ ನಿಮಗೆ, ರೈತರ ಪ್ರತಿಕ್ರಿಯೆ ಹೇಗಿದೆ? ಭಾಳಷ್ಟು ಜನ ರೈತರು ನಮಗೆ ನೋಡಿ 4 ವರ್ಷ ಕಟ್ಟಿವ್ರಿ ಬಂದಿಲ್ಲ, 2 ವರ್ಷ ಕಟ್ಟಿವ್ರಿ ಬಂದಿಲ್ಲ ಅಂತ ಹೇಳ್ತಾರೆ. ಒಮ್ಮೆ ಏನಾದರೂ ರೈತರ ಸಭೆಗಳನ್ನು ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲ ಕಂಪ್ನಿಯವರು, ಬ್ಯಾಂಕ್ನವರು, ನೀವು ಎಲ್ಲ ಸೇರಿ ರೈತರಿಗೆ ಭಾಳ ಗೊಂದಲದಲ್ಲಿದ್ದಾರೆ. ವಿಶೇಷವಾಗಿ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾರೆ, ರೈತರಿಗೆ ಒಂದು ಕ್ಲಾರಿಟಿ ಆಗಬೇಕಾಗಿದೆ. ಯಾಕೆ ಬಂದಿಲ್ಲ ಅನ್ನೋದು ರೈತರಿಗೆ ಕ್ಲಾರಿಟಿ ಆಗಬೇಕದು. ಇದ್ರ ಬಗ್ಗೆ ಏನಾದರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯ ರೈತರಿಗೆ ತಿಳುವಳಿಕೆಯನ್ನು ಮುಟ್ಟಿಸ್ಲಿಕ್ಕೆ. ಒಂದು ತಿಂಗ್ ಇಲ್ಲಿ ಕ್ಲಾರಿಫೈ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ರೈತರು ಏನಂದ್ರೆ, ಇನ್ಶೂರೆನ್ಸ್ ಮಾಡಿಸಿದೀವಿ ಅಂದ್ರೆ ಕ್ಲೈಮ್ಸ್ ಬರಲೇಬೇಕು ಅನ್ನೋದು ಅವರ ಅನಿಸಿಕೆ. ನಾವು ಮಾಡಿಸಿದೀವಿ ಇನ್ಶೂರೆನ್ಸ್, ನಮ್ಮ ಕ್ಲೈಮ್ಸ್ ಬರಬೇಕು. ಬಟ್ ಯಾವ ರೀತಿ ಕ್ಲೈಮ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದನ್ನ ಜನರೇಟ್ ಮಾಡ್ತಾರೆ, ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಈಗ ನಾವ್ ಹೇಳಲಿಕ್ಕೆ ಹೋದ್ರು ಅವ್ರು ಒಪ್ಪಿಕೊಳ್ಳೋದು ಇಲ್ಲ. ನಾನು ಎಲ್ಲಾ ತಾಲೂಕುಗಳ ಮಟ್ಟದಲ್ಲೂ ಒಂದೊಂದು ಸಭೆಗಳನ್ನ ಮಾಡಿದೀವಿ, ರೈತ ಸಂಘದವ್ರನ್ನ, ರೈತರನ್ನ ಎಲ್ಲ ಕರೆಸಿ ಇದ್ರ ಬಗ್ಗೆ, ಈವನ್ ನಮ್ಮ ಎಂ ಎಲ್ ಎ ಅವರು ಸಹ ಮೀಟಿಂಗ್ ಗಳನ್ನ ಮಾಡಿದ್ದಾರೆ. ಕಂಪನಿ, ನಾವು, ಇಲಾಖೆ ಎಲ್ಲರೂ ಸೇರಿ, ಈವನ್ ಸ್ಟಾಟಿಸ್ಟಿಕ್ಸ್ ಅವ್ರನ್ನೂ ಅಲ್ಲಿ ಕರೆಸಿ ಯಾವ ರೀತಿ ಇದನ್ನ. ಒಂದು ಕರೆ ಇದೆ. ಹಲೋ, ಹಲೋ, ಕೇಳ್ರಿ, ಪ್ರಶ್ನೆ ಕೇಳ್ರಿ. ಎಲ್ಲಿಂದ ಮಾತಾಡ್ತೀರಿ? ನಾನು ಸಿಲ್ವರ್ ತಾಲೂಕ್ ಕಲಂಗೇರ ಗ್ರಾಮದಿಂದ. ಹಾ, ಕಲಂಗೇರ. ತಮ್ಮ ಹೆಸರು? ನಿಮ್ಮ ಹೆಸರು ರೀ? ನನ್ನ ಕ್ವಶನ್ ಏನಂದ್ರೆ ಸರ್, ಇದು ಹೋದ ವರ್ಷ ನಾನು ತೊಗರಿಗೆ ಇನ್ಸೂರೆನ್ಸ್ ಕಟ್ಟಿದ್ದೆ, ತೊಗರಿ ಹತ್ತಿಗೆ. ಆದ್ರೆ ಇನ್ಸೂರೆನ್ಸ್ ಅಮೌಂಟ್ ಕ್ಲೇಮ್ ಏನಾಗಿದೆ ಅಂದ್ರೆ, ಒಂದು 8 ಎಕರೆ ಬಂದ್ಬಿಟ್ಟು ಕೇವಲ 13,000 ರೂಪಾಯಿ ಆಗಿದೆ. ಅದು ಬಂದು ನಮ್ಗೆ ಭಾರಿ ಲಾಸ್ ಆಗಿದೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಾಯಿ ಬಂದಾಗ ಮಳೆ ಬಂದ್ರಿ. ಕಲಮಗೇರ, ನಿಮ್ದು 8 ಎಕರೆ ತೊಗರಿ? ತೊಗರಿ 8 ಎಕರೆ ಕಟ್ಟಿದ್ದೆ ಸರ್. ನಾನು 8 ಎಕರೆ 6 ಗುಂಟೆ. 8 ಎಕರೆಗೆ ಕಟ್ಟಿದ್ದು, ಅದು ಏನು ಇನ್ಸೂರೆನ್ಸ್ ಬಂದಿದೆ ಅಥವಾ ಬೆಳೆ ನಷ್ಟ ಬಂದಿದೆ ಸರ್ಕಾರದಿಂದ? ಕ್ರಾಪ್ ಇನ್ಸೂರೆನ್ಸ್ ಕಟ್ಟಿದ್ದೆ ನಾನು, ಫಸಲ್ ಬಿಮಾ ಯೋಜನೆ ಸರ್. ಅಲ್ಲ, ನಿಮ್ಗೆ ದುಡ್ಡು ಬಂದದ್ದು ಇನ್ಸೂರೆನ್ಸ್ ಅಂತ ಬಂದಿದೀವ ಅಥವಾ ಬೆಳೆ ಪರಿಹಾರ ಅಂತ ಬಂದಿದೆ? ಹೇಗೆ ಇನ್ಸೂರೆನ್ಸ್ ಅಮೌಂಟ್ ಬಂದಿದೆ ಸರ್? ಬೆಳೆ ಪರಿಹಾರ ಅಮೌಂಟ್ ಬಂದಿಲ್ಲ ನನಗ, ಇನ್ಸೂರೆನ್ಸ್ ಅಮೌಂಟ್ ಬಂದಿದೆ. ಎಷ್ಟು ಬಂತ್ರಿ 10 ಎಕರೆದ್ದು? 10,750 ಬಂದಿದೆ ಸರ್. ಅದು ಬಂದ್ಬಿಟ್ಟು ಭಾರಿ ಲಾಸ್ ಆಗಿದೆ. ನಾನು ಮಲ್ಟ ಹೋಗಿ ಇರ್ತಕ್ಕಂಥ ಮಾರ್ತಿಯವ್ರಿಗೆ ತಿಳಿಸಿದೆ, ಬಂದು ಹೊರ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ಅವ್ರು ಲಾಸ್ ಅಂತ ಬರ್ಕೊಟ್ರೆ. ಬಟ್ ಇಲ್ಲಿ ನೋಡಿದ್ರೆ ಕ್ಲೈಮ್ ಮಾಡಿ ನೋಡಿ ಕೇವಲ 10,000 ರೂಪಾಯಿ ತಿಂದ್ರು ಬಂದಿದೆ. ನಾನು ಅಮೌಂಟ್ ನೋಡಿದ್ರೆ 300 ರೂಪಾಯಿ ಜಾಸ್ತಿ ಕಟ್ಟಿದ್ದೀನಿ, ಅದಕ್ಕೂ ಕಡಿಮೆ ಬಂದಿದೆ. ಈಗ ಹೇಳ್ತಾರೆ ನಿಮಗೆ, ಜಂಟಿ ಕೃಷಿ ನಿರ್ದೇಶಕರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಲಮಗೀರ ಹೋಬಳಿ ಇವ್ರದ್ದು, ಶಿರ್ವಾರ ತಾಲೂಕು, ಕಲಮಗೀರ ಗ್ರಾಮ, ಮಲ್ಲಟ ಹೋಬಳಿ ಏನ್ರ ನಿಮ್ದು? ಮಲ್ಲಟ ಹೋಬಳಿ, ಮಾರುತಿ ಏವೋ ಸರ್. ಮಾರುತಿ ಏವೋ. ನಿಮ್ಮ ಹೆಸರು? ನನ್ನ ಹೆಸರು ಚನ್ನಬಸವ. ಚನ್ನಬಸವ ಅವರು. ಚನ್ನಬಸವ ಅವರೇ, ನಿಮ್ಮಲ್ಲಿ ಮಲ್ಲಟ ಹೋಬಳಿಯಲ್ಲಿ ನಮ್ಮಲ್ಲಿ ಕಳೆದ ವರ್ಷ ಏನ್ ನೀವು ತೊಗರಿ ಕಟ್ಟಿದ್ರಿ ಅದರಲ್ಲಿ ನಮ್ಮ ಶಾರ್ಟ್ ಫಾಲ್, ನೀವಂತೀರಿ ನಾವು ಎಷ್ಟು ಕಟ್ಟಿದ್ವಿ ಪ್ರೀಮಿಯಂ ಅಮೌಂಟ್, ಎಷ್ಟು ಇನ್ಶೂರ್ಡ್ ಅಮೌಂಟ್ ಅಷ್ಟು ಬರಬೇಕಿತ್ತು, ನಮಗೆ 10,000 ಅಷ್ಟೇ ಬಂದಿದೆ ಅಂತ. ಬಟ್ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಇಷ್ಟು ಪರ್ಸೆಂಟ್ ಶಾರ್ಟ್ ಫಾಲ್ ಅಂತ ಬರುತ್ತೆ. ಅಂದರೆ ನಾನು ಮೊದಲೇ ಹೇಳದಂಗೆ, ಈ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಪ್ರಕಾರ ಅವರು ಥ್ರೆಶ್ಹೋಲ್ಡ್ ಈಲ್ಡು ಮತ್ತು ಪ್ರೆಸೆಂಟ್ ಈಲ್ಡ್, ಈ ವರ್ಷದ ಈಲ್ಡ್ ಏನು ಬಂದಿತ್ತು ಅಂದರೆ, ನಿಮ್ಮ ಕಳೆದ ವರ್ಷದ ಈಲ್ಡ್ ಏನು ಬಂದಿತ್ತು ಅದರ ಮೇಲೆ ಆ ಓಬ್ಳಿಗೆ ಬಂದಿರೋದು ಒನ್ಲಿ 12%. 12% ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ನಿಮ್ಮ ಇನ್ಶೂರ್ಡ್ ಅಮೌಂಟ್ನ. ಆವಾಗ ನಿಮಗೆ ಬರೋದೇ ಎಷ್ಟು ಎಕರೆಗೆ ನೀವು ಇನ್ಶೂರ್ ಮಾಡಿದ್ದೀರಿ ಅದರ ಮೇಲೆ ಅವರು ಅಮೌಂಟನ್ನು ಕ್ಲೈಮ್ಸ್ ಕೊಟ್ಟಿರ್ತಾರೆ. ಅದೇ ಅದೇ ಹೇಳಿದಿನಲ್ಲ, ಇಲ್ಲ ಇಲ್ಲ, ನೀವು ಸಂಪೂರ್ಣ ಮಳೆಯಿಂದ ಲಾಸ್ ಆಗಿದೆ. ಆದ್ರೆ ಇಲ್ಲಿ ಇನ್ಶೂರೆನ್ಸ್ ಕ್ಯಾಲ್ಕುಲೇಟ್ ಮಾಡೋದೇ ಸಿಸಿ ಎಕ್ಸ್ಪೆರಿಮೆಂಟ್ ಮೇಲೆ. ಅಲ್ಲಿ ಪರಿಹಾರ ಕೊಡುವಾಗ ಕ್ವಾಲಿಟಿ ನೋಡ್ಕೊಡ್ತಾರೆ, ಅಂದ್ರೆ ಎಲ್ಲಾರ್ಗೂ ಮಳೆ ಬಂದಿದೆ ಹಾಳಾಗಿದೆ ರೈತರದಂತ. ಬಟ್ ಇನ್ಶೂರೆನ್ಸ್ ಕೊಡ್ಲಿಕ್ಕೆ ಬಂದಾಗ ಅವ್ರು ಕ್ಯಾಲ್ಕುಲೇಟ್ ಮಾಡೋದು ಸಿಸಿ ಎಕ್ಸ್ಪೆರಿಮೆಂಟ್, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುವಂತ ಇಳುವರಿ ಆಧಾರದ ಮೇಲೆ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ಸ್ ಆಗಿರುತ್ತೆ. ಅಲ್ಲಿ ನಿಮ್ಮ ಮಲ್ಲಟ ಹೋಬಳಿಗೆ ಆಗಿರೋದೆ 12% ಶಾರ್ಟ್ ಫಾಲ್, ಅಂದ್ರೆ ಆ ವರ್ಷದಲ್ಲಿ ಆಗಿರೋದು 12%. ಏನ್ 7 ವರ್ಷದ ಇಳುವರಿ ಕ್ಯಾಲ್ಕುಲೇಟ್ ಮಾಡಿದಾಗ 12% ಅಷ್ಟು ಅಷ್ಟೇ ಇಳುವರಿಯಲ್ಲಿ ಇಳಿಕೆ ಆಗಿದೆ, ಅದ್ರ ಮೇಲೆ ನಿಮಗೆ ಕ್ಲೈಮ್ಸ್ ಅನ್ನ ಕೊಟ್ಟಿದ್ದಾರೆ. ಹಂಗ ಬರೋದಿಲ್ಲ, ಹಂಗ ಬರಲ್ಲ ಚನ್ನಬಸಪ್ಪ ಅವ್ರೆ, ಆ ರೀತಿ ಮಾಡಕ್ ಬರಲ್ಲ. ಕ್ರಮ ಅದ್ರ ಬಗ್ಗೆ ನಾವು ತಗೊಳಕ್ ಬರಲ್ಲ, ಯಾಕೆ ಅಂದ್ರೆ ಇದು ರಾಜ್ಯ ಮಟ್ಟದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಕಂಪನಿ ಪ್ಲಸ್ ನಮ್ಮ ಇಲಾಖೆ ಎಲ್ಲಾ ಇಲಾಖೆನೂ ಸೇರ್ಕೊಳತ್ತೆ ಇದರಲ್ಲಿ. ಸ್ಟಾಟಿಸ್ಟಿಕ್ಸ್ ಅಂಕಿ ಅಂಶಗಳ ಇಲಾಖೆನೂ ಸೇರುತ್ತೆ, ನಮ್ಮ ಇಲಾಖೆ ಸೇರುತ್ತೆ, ಈವನ್ ನಮ್ಮ DC ಏನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದಿದೆ ಅದನ್ನೂ ಸೇರ್ಕೊಳತ್ತೆ. ಎಲ್ಲಾರು ಕೂತು ಸ್ಟೇಟ್ ಲೆವೆಲ್ ಅಲ್ಲಿ ಮೀಟಿಂಗ್ ಮಾಡಿ ಇದನ್ನ ಕ್ಲೈಮ್ಸ್ ಅನ್ನ ಕೊಡೋದು. ಸಿಸಿ ಮಾಡೋರು ಕೂಡ ಬಂದಿದ್ರು, ಗ್ರಾಮ ಲೆಕ್ಕದಿಗೆ ಉಳಿಸ್ ಕೊಟ್ಟಿದ್ರು ಸಿಸಿ ಮಾಡೋದ್ರು ಮೇಡಮ್. ಅದು ಅವ್ರಿಗೆ ಬಂದಿದ್ ತೋರ್ಸಾರೆ ತೊಗರಿ, ಅವರೇ ಸರ್ವೆ ಮಾಡಿದ್ರು ಫಸ್ಟ್ ಇಂದ ಯಾವ ಬೆಳೆ ಹೆಂಗ್ ಬೆಳೆದಿದೆ, ಯಾವ ಹಂತದಲ್ಲಿ ಯಾವ ಬೆಳೆ ಎಷ್ಟಾಗಿದೆ. ಲಾಸ್ಟ್ ಒಂದು ಇದಿದ್ರಂದು ಟೇಪ್ ಇಟನ್ ಕೆಸಿ 100 ಮೀಟರ್ ತಗೊಂಡು ಕಟಾವ್ ಮಾಡಿದ್ರು. ಇಲ್ಲ ನಿಮ್ಗೆ ತೀರಾ ಕ್ಲಾರಿಟಿ ಬೇಕು ಅಂದ್ರೆ ಇಲ್ಲಿ ಬೇಡ, ನೀವು ಬನ್ನಿ ಆಫೀಸ್ಗೆ, ನಾನೇ ಕ್ಲಾರಿಟಿ ಕೊಡ್ತೀನಿ. ನಾನು ರೈತರು ಬಂದಾಗ ಭೇಟಿಯಾಗ್ತೀನಿ ಭೇಟಿಯಾಗಿ. ಒಳ್ಳೇದು. ಈಗ ಬ್ಯಾಂಕಿನ ವತಿಯಿಂದ ತಾವು ರೈತರಿಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಭಾಳಷ್ಟು ಈಗ 37 ಕೋಟಿ ಹೋದ ವರ್ಷ ಎಲ್ಲ ರೈತರಿಗೆ ಬಂತು, ಕೆಲವೊಂದಿಷ್ಟು ಬ್ಯಾಂಕು ಆಧಾರ್ ಲಿಂಕ್ ಇಲ್ಲ ಅಂತ ಹೇಳ್ತಾರೆ, ಕೆಲವೊಂದು ಏನೇನೋ ಪ್ರಾಬ್ಲಮ್ ಆಗಿದಾವೆ ಬ್ಯಾಂಕರ್ಸ್ ದೃಷ್ಟಿಯಿಂದ. ಇಲ್ಲಿ ಏನು ಸಲಹೆ ಸೂಚನೆಗಳನ್ನು ಕೊಡ್ತೀರಿ ರೈತರಿಗೆ ಈ ಸಂದರ್ಭದಲ್ಲಿ, ಯಾಕಂದ್ರೆ ಮಾಡಿಸ್ತಾ ಇದ್ದಾರೆ ಈ ಸದ್ಯ ರೈತರು? ಈಗ ರೈತರಿಗೆ ಈ ಮೂಲಕ ಹೇಳೋದೇನೆಂದ್ರೆ ಅವರು ಅರ್ಜಿ ಈಗ 3-4 ಅಕೌಂಟ್ ಇರ್ತಾವೆ, ಒಂದು ಲೋನ್ ಅಕೌಂಟ್ ಇರ್ತದೆ, ಇನ್ನೊಂದು ನಾನ್ ಲೋನ್ ಅಕೌಂಟ್. ಯೂಶುವಲಿ ಏನ್ ಮಾಡ್ತಾರೆ, ಲೋನ್ ಅಕೌಂಟ್ಗೆ ಯಾರು ಹೋಗೋದು, ನಾನ್ ಲೋನ್ ಅಕೌಂಟ್ಗೆ ಲಿಂಕ್ ಮಾಡಿಸ್ಬಿಡ್ತಾರೆ, ಅಲ್ಲಿಂದ ಕಟ್ತಿರ್ತಾರೆ ಆ ಅಕೌಂಟಿಂದ. ಈಗ ನೋಡಿ ಖರೀಫ್ 19-20, 21, ರಬಿ 19-20, ಆಮೇಲೆ ಸಮ್ಮರ್ 19-20, ಇಷ್ಟು ಕ್ಲೇಮ್ ಆಗಿದೆ. 2131 ಅಕೌಂಟ್ಸ್, 2131 ರೈತರು ಅವ್ರ ಅಕೌಂಟ್ಗೆ ಆಧಾರ್ ಶೀಡಿಂಗ್ ಮಾಡಿಸಿಲ್ಲ ಮಾಡಿಲ್ಲ. ಹಂಗಾಗಿ 2100 ಸುಮಾರು ರೈತರಿಗೆ ರೊಕ್ಕ ಮುಟ್ಟಿಲ್ಲ ಇನ್ನು. ಈ ರೈತರ ಏನ್ ಮಾಡ್ಬೇಕು, ಅಲ್ಲೇ ರೈತ ಸಂಪರ್ಕದಲ್ಲಿ ಲಿಸ್ಟ್ ಇದೆ, ಯಾರ್ಯಾರಿಗೆ ಬಂದಿಲ್ಲ ಅಂತೇಳಿ ಲಿಸ್ಟ್ ಹಚ್ಚಿದ್ದೀವಿ. ಅಲ್ಲಿ ಹೋಗಿ ಯಾರಿಗೆ ಲಿಸ್ಟ್ ಇದೆ ಬ್ಯಾಂಕಿಗೆ ಹೋಗಿ ಅವ್ರ ಆಧಾರ್ ಕಾರ್ಡ್ನ ಸೀಡ್ ಮಾಡಿಸ್ಬೇಕು. NPS ಸೀಡಿಂಗ್ ಅಂತಾರೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೀಡಿಂಗ್ ಅಂತಂದ್ರೆ ಎಲ್ಲ ಬ್ಯಾಂಕ್ನಲ್ಲಿ ಮಾಡ್ತಾರೆ. ದಯಮಾಡಿ ರೈತರು ಅದನ್ನ ಮಾಡಿಸ್ಬೇಕು, ಅದನ್ನ ಮಾಡಿಸಿದ್ರೆ ತಮ್ಮ ಅಕೌಂಟ್ಗೆ ಸರಿಯಾಗಿ ಅಮೌಂಟ್ ಬರುತ್ತೆ. ಈಗ ಫ್ಯೂಚರ್ ಜನರಲಿ ಇನ್ಶೂರೆನ್ಸ್ ಕಂಪ್ನಿ ಜಿಲ್ಲೆಯಲ್ಲಿ ಹೇಗೆ ಈಗ ರೈತರು ಕೇಳೋದು ಏನು ಪ್ರಶ್ನೆ ಅಂತಂದ್ರೆ, ಇಲ್ರಿ ಕಂಪ್ನಿಯವ್ರು ಯಾರು ಇರೋದಿಲ್ಲ, ನಾವು ಎಲ್ಲಿ ಕೇಳಬೇಕು, ಹೇಗೆ ವ್ಯವಸ್ಥೆಗಳು ಇದಾವೆ ತಾಲೂಕು ಮಟ್ಟದಲ್ಲಿ ಯಾರಾದರೂ ನಿಮ್ಮ ಕಂಪ್ನಿ ವತಿಯಿಂದ ಒಬ್ಬರಾದ್ರೂ ರೆಸ್ಪಾನ್ಸಿಬಲ್ ಆಫೀಸರು ರೈತರಿಗೆ ಬಂದು ಕೇಳುವ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಹೇಗೆ? ಸರ್, ತಾಲೂಕು ಮಟ್ಟದಲ್ಲಿ ಒಬ್ಬೊಬ್ಬರು ನಮ್ಮ ತಾಲೂಕು ಸಂಯೋಜಕರಿದ್ದಾರೆ, ಕೃಷಿ ಇಲಾಖೆಯಲ್ಲಿ ಅವರಿಗೆ ಗೌರ್ಮೆಂಟ್ಲಿಂದ ಲಾಸ್ಟ್ 2 ಇಯರ್ಸ್ಲಿಂದ ಕಂಪಲ್ಸರಿ ಅಲ್ಲಿ ಇರಬೇಕಂತ ಹೇಳಿದ್ದಾರೆ ಸರ್. ಅಲ್ಲಿ ನಮ್ಮ ಸಂಯೋಜಕರು ಇರ್ತಾರೆ ಸರ್. ಇರ್ತಾರೆ ಅಂದ್ರೆ ಎಲ್ಲ ತಾಲೂಕಾ ಮಟ್ಟದಲ್ಲಿ ಇದ್ದಾರೆ ಸರ್. ಅಂದ್ರೆ ನಿಮ್ಮ ಕಂಪನಿ ವತಿಯಿಂದನೇ ಇದ್ದಾರೆ. ಅಂದ್ರೆ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಆಫೀಸಲ್ಲಿ ಹೋಗಿ ಕೇಳಿದ್ರೆ ಅವ್ರ ಕಂಪನಿ ಸಿಗ್ತಾರೆ. ಮೇಡಮ್ ಅವ್ರಿಗೆ ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ? ಯಾಕಂದ್ರೆ ಇನ್ನೂ ರೈತರು ನೋಡ್ರಿ ಈಗ ಹಲವಾರು ಸಮಸ್ಯೆಗಳು ಹೇಳ್ತಾರೆ, ನಾನು ಮಾಡ್ತೀನಿ, 4 ವರ್ಷ ಮಾಡ್ತೀನಿ, 6 ವರ್ಷ ಮಾಡ್ತೀನಿ, 8 ವರ್ಷ ದುಡ್ಡು ಬರ್ತಾ ಇಲ್ಲ ನಮಗೆ ಅಂತಕ್ಕಂಥದ್ದು. ಒಂದು ಕ್ಲಾರಿಟಿ ಬೇಕಾಗಿದೆ ರೈತರು ಮಾಡಿಸಿದವರಲ್ಲಂತ. ಕೆಲವೊಂದಿಷ್ಟು ಜನ ಎಜುಕೇಟೆಡ್ ತಿಳ್ಕೊಂಡಿರ್ತಾರೆ, ಖಂಡಿತ ಇಳುವರಿ ಕಡಿಮೆ ಬಂದಾಗ ಮಾತ್ರ ಸಿಗತ್ತೆ, ಏನು ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಎವರೇಜ್ಗಿಂತ ಕಡಿಮೆ ಬಂದಾಗ ಮಾತ್ರ ಆಗತ್ತೆ, ಇಲ್ಲಿಗಂದ್ರೆ ಬರೋದಿಲ್ಲ ಅಂತೇಳಿ. ತಾವು ಯಾವ ರೀತಿ ಇಲ್ಲಿ ಸಮರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೀರಿ? ಜೊತೆಗೆ ಇನ್ನೂ 31ನೇ ತಾರೀಕಿನವರೆಗೆ ಬೆಳೆ ವಿಮೆ ಮಾಡಿಸ್ಲಿಕ್ಕೆ ಅವಕಾಶ ಇದ್ದಾವೆ. ಹೋದ ವರ್ಷ ಎಲ್ಲ 37 ಕೋಟಿ ಬಂತಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ, ಏನು ಹೇಳ್ತೀರಿ ರೈತರಿಗೆಲ್ಲ? ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಕಳೆದ ವರ್ಷ ನಮ್ಮಲ್ಲಿ 36,458 ರೈತರು ನೋಂದಣಿ ಮಾಡಿದ್ರು, ಅದರಲ್ಲಿ 25,908 ಜನ ರೈತರಿಗೆ ಈ ವಿಮೆಯಲ್ಲಿ ಸೌಲಭ್ಯ ಸಿಕ್ಕಿದೆ. ಅಂದ್ರೆ 80% ರೈತರು ಯಾರು ನೋಂದಣಿ ಮಾಡಿದ್ರು ಅಂತವ್ರಿಗೆ ಸಿಕ್ಕಿದೆ. ಸೊ ಈ ಕಾರ್ಯಕ್ರಮದ ಮೂಲಕ ಎಲ್ಲ ರೈತರನ್ನ ನಾನು ಏನ್ ಕೇಳ್ಕೊಳ್ಳೋದು, ಈ ಒಂದು ಫಸಲ್ ಬಿಮಾ ಯೋಜನೆಯ ಪ್ರಯೋಜನ ಪಡ್ಕೊಳ್ಳಿ. ಆಮೇಲೆ ಏನ್ ನಮ್ಗೆ ಯಾವ್ಯಾವ ಬೆಳೆಗೆ ನಮಗೆ 31 ಜುಲೈವರೆಗೂ ಟೈಮ್ ಇದೆ, ಅವರೆಲ್ಲರೂ ಹತ್ತಿರದ ಗ್ರಾಮ 1 ಅಥವಾ ಕಾಮನ್ ಸರ್ವಿಸ್ ಸೆಂಟರ್ CSC ಸೆಂಟರ್ಸ್ ಅಲ್ಲಿ ಅಥವಾ ನಮ್ಮ ಬ್ಯಾಂಕ್ ಅಲ್ಲಿ ಮೋಸ್ಟ್ಲಿ ಶನಿವಾರ 30ನೇ ತಾರೀಕು ಆಗತ್ತೆ, ಬಟ್ ಭಾನುವಾರ ಆಗಿರೋದ್ರಿಂದ 31 ಜುಲೈ ಎಲ್ಲರೂ ಗ್ರಾಮ 1 ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಗಳಲ್ಲಿ ಈ ಫಸಲ್ ಬಿಮಾಗೆ ನೋಂದಣಿ ಮಾಡ್ಕೋಬೇಕಂತ ಇದ್ರ ಮೂಲಕ ಕೇಳ್ಕೊತೀನಿ. ಆಮೇಲೆ ಕೆಲವು ನಮ್ಮ ಏನ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು 2311 ಜನ ಯಾರು ಆಧಾರ್ ಸೀಡಿಂಗ್ ಮಾಡಿಸಿಲ್ಲ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ನಾವು ಇಲಾಖೆ ಅಧಿಕಾರಿಗಳು